ಆದರೆ ಮಳೆಗಾಲದಲ್ಲಿ ಈ ಹುಳು ಸಾಕಾಣಿಕೆ ಮಾಡೋದಕ್ಕೂ ಅದಕ್ಕೂ ಏನಾದರೂ ವ್ಯತ್ಯಾಸ ಇದೆಯೇ? ಖಂಡಿತ ಏನು ವ್ಯತ್ಯಾಸ ಇಲ್ಲ. ಆದರೆ ಏನಾಗುತ್ತೆ ಮಳೆಗಾಲದಲ್ಲಿ ಅಂದರೆ ವಾತಾವರಣದಲ್ಲಿ ಶೈತ್ಯಾಂಶ ಅಂದರೆ ಮಳೆ ಬರ್ತಾ ಇರೋದ್ರಿಂದ ಶೈತ್ಯಾಂಶ ಜಾಸ್ತಿ ಆಗುತ್ತೆ, ಮತ್ತು ಸೊಪ್ಪಿನಲ್ಲಿರೋ ನೀರಂಶ ಹೆಚ್ಚಾಗಿರೋದ್ರಿಂದ ಸಾಕಾಣಿಕೆ ಎಲ್ಲ ಹಂತಗಳಲ್ಲಿ ಯಾವ್ಯಾವ ಹಂತಕ್ಕೆ ಏನೇನು ಶೈತ್ಯಾಂಶ ಉಷ್ಣಾಂಶ ಬೇಕಾಗುತ್ತೆ ಅದನ್ನು ನಾವು ಹುಳುಗಳಿಗೆ ಕೊಡಬೇಕಾಗುತ್ತೆ. ಮತ್ತೇನು ಅಂದರೆ ಮಳೆ ಬಂದಾಗ ಸೊಪ್ಪಿನಲ್ಲಿ ನೀರಿರುತ್ತೆ, ಆ ಅಂಶನ ನೋಡ್ಕೋಬೇಕು, ನೀರಿನಂಶ ಇರುವಂಥ ಸೊಪ್ಪನ್ನು ನಾವು ಕೊಡಬಾರ್ದು. ಇನ್ನು ಮುಖ್ಯವಾಗಿ ಮನೆಗಳ ಸೋಂಕು ನಿವಾರಣೆಯನ್ನು ಮಾಡ್ತಾ ಇರ್ತೀವಿ. ಹೌದು, ರೇಷ್ಮೆ ಹುಳು ಸಾಕಾಣಿಕೆ ಮಾಡುವಾಗ. ಹೌದು, ಅಂದರೆ ಮಳೆಗಾಲದಲ್ಲಿ ಈ ಹುಳು ಸಾಕಾಣಿಕೆ ಮನೆಗೆ ಸೋಂಕು ನಿವಾರಣೆಯ ಅಗತ್ಯತೆ ಎಷ್ಟು ಮಟ್ಟಿಗೆ ಇದೆ ಅಂತೀರಾ? ಆ ಟೈಮಲ್ಲೂ ಕೂಡ ಶೇಕಡ 100%-100% ಮಾಡಲೇಬೇಕು. ಅಂದರೆ ಮಳೆ ಬರ್ತಾ ಇದೆ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಪ್ರತಿ ಬೆಳೆ ಆದಮೇಲೆ ಕಡ್ಡಾಯವಾಗಿ ಬೇರೆ ಬೆಳೆ ಶುರು ಮಾಡೋದಕ್ಕೆ ಮುಂಚೆ ಅಂದರೆ ಎರಡನೇ ಬೆಳೆ ಇಡೋದಕ್ಕೆ ಮುಂಚೆ ಅವನು 2 ಸಾರಿ ಸೋಂಕು ನಿವಾರಣೆ ಮಾಡಬೇಕು. ಮೊದಲನೇ ಸಾರಿ ಬೆಳೆ ಆದ ನಂತರ, ನೆಕ್ಸ್ಟ್ ಬೆಳೆ ಆಗೋದಕ್ಕಿಂತ ಮುಂಚೆ. ಆಮೇಲೆ ಏನಂತಂದರೆ ಹುಳು ಸಾಕಾಣಿಕೆ ಮನೆ ಒಂದೇ ಮಾಡೋದಲ್ಲದಲ್ಲೇ ಅವನು ಸಲಕರಣೆಗಳನ್ನು ಮಾಡಬೇಕು. ಆಮೇಲೆ ಹುಳು ಸಾಕಾಣಿಕೆ ಮನೆ ಸುತ್ತಮುತ್ತ ಒಂದು 6-8 ಅಡಿ ಜಾಗ ಕೂಡ ಅವನು ಸೋಂಕು ನಿವಾರಣೆ ಮಾಡಬೇಕು. ಮಳೆಗಾಲದಲ್ಲಿ ಫಾರ್ಮಲಿನ್ ತುಂಬ ಒಳ್ಳೆಯದು ಸೋಂಕು ನಿವಾರಣೆ, ಯಾಕಂದರೆ ಅದಕ್ಕೆ 25 ಡಿಗ್ರಿ ಉಷ್ಣಾಂಶ ಬೇಕು, ಮತ್ತು ಹೆಚ್ಚು ಶೈತ್ಯಾಂಶ ಅಂದರೆ ತೇವಾಂಶ ಇದ್ದರೆ ತುಂಬ ಚೆನ್ನಾಗದು ಪರಿಣಾಮಕಾರಿ ಆಗುತ್ತೆ. ಅಂದರೆ ಫಾರ್ಮಲಿನ್ನ ಬಳಕೆಯಲ್ಲಿ ಒಂದು ಇತಿಮಿತಿ ಇದೆ. ಏನಂದರೆ ಹುಳು ಸಾಕಾಣ ಮನೆನ ಏರ್ ಟೈಟ್ ಮಾಡಬೇಕು, ಅಂದರೆ ಗಾಳಿ ಆಡ್ದಂಗೆ ಮಾಡಬೇಕು. ಸೋಂಕು ನಿವಾರಣೆ ಆದಮೇಲೆ ಹೊರಗಿನ ಗಾಳಿ ಒಳಗೆ ಬರಬಾರ್ದು, ಒಳಗಿನ ಗಾಳಿ ಆಚೆ ಹೋಗಬಾರ್ದು. ಅಂದರೆ ಆವಾಗ ಮಾತ್ರನೇ ಅದು ಸೋಂಕು ನಿವಾರಣೆ ಪರಿಣಾಮಕಾರಿ. ಮಳೆಗಾಲಕ್ಕೆ ಫಾರ್ಮಲಿನ್ ಬೆಸ್ಟ್. ಆದರೆ ಈ ಥರ ಫೆಸಿಲಿಟಿ ಯಾರಿಗಿರಲ್ಲ, ಅವರು ಬ್ಲೀಚಿಂಗ್ ಪೌಡರ್ನ ಉಪಯೋಗಿಸಬಹುದು. ಅದು ಹೇಗೆ ಅಂತಂದರೆ ಎಲ್ರಿಗೂ ಗೊತ್ತಿದೆ, ಸೋಂಕು ನಿವಾರಣೆ 1 ಚದರ ಮೀಟರ್ ನೆಲದ ವಿಸ್ತೀರ್ಣಕ್ಕೆ 2 ಲೀಟರ್ ಸೋಂಕು ನಿವಾರಣಾ ದ್ರಾವಣ ತಯಾರಿಸಿದಂಥ ದ್ರಾವಣ ಬೇಕು. ಮತ್ತು ಎಕ್ವಿಪ್ಮೆಂಟ್ಸ್ ಅಂದರೆ ಸಲಕರಣೆ ಇರುತ್ತಲ್ಲ, ಸಲಕರಣೆಗೆ ಒಂದು ಅಡಿಷನಲ್ 25%. ಆಮೇಲಿಂದ ಮನೆ ಹೊರಭಾಗಕ್ಕೆ ಮಾಡಬೇಕಲ್ಲ, ನಾನಾಗಲೇ ಹೇಳಿದೆ ಒಂದು 6 ಇರುತ್ತೆ ಅಂತ ಕಡೆ ಅಕ್ಕಪಕ್ಕ ಎಲ್ಲನೂ ಅವ್ರು ಮಾಡ್ಕೋಬೇಕಾಗುತ್ತೆ. ಒಂದು 6-8 ಅಡಿ ಅಂದರೆ ಒಂದು 10% ಎಕ್ಸ್ಟ್ರಾ. ಟೋಟಲಿ ಹುಳು ಸಾಕಾಣಿಕೆ ವಿಸ್ತೀರ್ಣ ಎಷ್ಟಿದೆ ಅದನ್ನು ನೋಡಿಕೊಂಡು ಹೊರಗಡೆದನ್ನು ನೋಡಿಕೊಂಡು ಅದರ ಮೇಲೆ ಅವ್ರು ಎಷ್ಟು ಬೇಕಾಗುತ್ತೆ ಅಂದ್ಬಿಟ್ಟು ಅದನ್ನು ತಯಾರಿಸಿಟ್ಕೋಬೇಕು. ಆಮೇಲೆ ಡಿಸ್ಇನ್ಫೆಕ್ಟ್ ಮಾಡಿದಾಗ ನಾವೇನು ಯೋಚನೆ ಮಾಡ್ತೀವಿ ಅಂದರೆ ಸ್ಪ್ರೇ ಮಾಡೋ ವಿಸ್ತೀರ್ಣ ಎಷ್ಟಿದೆ ಅದನ್ನು ನೋಡಿಕೊಂಡು ಹೊರಗಡೆದನ್ನು ನೋಡಿಕೊಂಡು ಅದರ ಮೇಲೆ ಅವ್ರು ಎಷ್ಟು ಬೇಕಾಗುತ್ತೆ ಅಂದ್ಬಿಟ್ಟು ಅದನ್ನು ತಯಾರಿಸಿಟ್ಕೋಬೇಕು. ಆಮೇಲೆ ಡಿಸ್ಇನ್ಫೆಕ್ಟ್ ಮಾಡಿದಾಗ ನಾವೇನು ಯೋಚನೆ ಮಾಡ್ತೀವಿ ಅಂದರೆ ಸ್ಪ್ರೇ ಮಾಡಿದ್ರೆ ಆಯಿತು ಅಂದ್ಕೊಂತೀವಿ, ಆದರೆ ಹಂಗಲ್ಲ. ಸ್ಪ್ರೇ ಮಾಡಿದಾಗ ನಾವು ಸ್ಪ್ರೇ ಮಾಡಿದ ಸೊಲ್ಯೂಷನ್ನು ಯಾವುದನ್ನು ತಯಾರಿಸಿಟ್ಕೋಬೇಕು. ಆಮೇಲೆ ಡಿಸ್ಇನ್ಫೆಕ್ಟ್ ಮಾಡಿದಾಗ ನಾವೇನು ಯೋಚನೆ ಮಾಡ್ತೀವಿ ಅಂದರೆ ಸ್ಪ್ರೇ ಮಾಡಿದ್ರೆ ಆಯಿತು ಅಂದ್ಕೊಂತೀವಿ, ಆದರೆ ಹಂಗಲ್ಲ. ಸ್ಪ್ರೇ ಮಾಡಿದಾಗ ನಾವು ಸ್ಪ್ರೇ ಮಾಡಿದ ಸೊಲ್ಯೂಷನ್ನು ಯಾವುದೇ ಒಂದು ಭಾಗಕ್ಕೆ ತಾರಸಿ ಇರ್ಬೋದು ಗೋಡೆ ಇರ್ಬೋದು ಅದು ವೆಟ್ ಆಗಬೇಕು, ವೆಟ್ ಆಗಿಬಿಟ್ಟು ಅದು ನೆಲಕ್ಕೆ ತೊಟ್ಟಿಕ್ಬೇಕು, ಆದರೆ ಹಂಗಲ್ಲ. ಸ್ಪ್ರೇ ಮಾಡಿದಾಗ ನಾವು ಸ್ಪ್ರೇ ಮಾಡಿದ ಸೊಲ್ಯೂಷನ್ನು ಯಾವುದೇ ಒಂದು ಭಾಗಕ್ಕೆ ತಾರಸಿ ಇರ್ಬೋದು ಗೋಡೆ ಇರ್ಬೋದು ಅದು ವೆಟ್ ಆಗಬೇಕು, ವೆಟ್ ಆಗಿಬಿಟ್ಟು ಅದು ನೆಲಕ್ಕೆ ತೊಟ್ಟಿಕ್ಬೇಕು. ದಟ್ ಈಸ್ ಮೋರ್ ಎಫೆಕ್ಟಿವ್, ಪರಿಣಾಮಕಾರಿಯಾಗಿರುತ್ತೆ. ಅಂದ್ರೆ ಚೆನ್ನಾಗಿ ಒದ್ದೆ ಆಗ್ಬೇಕು, ಒದ್ದೆ ಆಗ್ಬೇಕಂದ್ರೆ ಅಲ್ಲಿರೋ ರೋಗಾಣುಗಳು ಸಂಪೂರ್ಣವಾಗಿ ನಾಶ ಆ ರೀತಿಯಾಗಿ ಸೋಂಕು ನಿವಾರಣೆ ಕೈಗೊಳ್ಳಬೇಕಾಗುತ್ತೆ. ಇನ್ನು ಮೊಟ್ಟೆಗಳನ್ನು ಪರಿಪಾಕಿಸೋದು ಕೂಡ ಬಹಳ ಮುಖ್ಯವಾದಂತಹ ಅಂಶ. ಹೌದು, ಇದಕ್ಕಾಗಿ ಏನ್ ಮಾಡ್ಬೇಕು ಅಂತೀರ? ನಮಗೆ ಚಾಕಿ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ಮೊಟ್ಟೆಗಳನ್ನ ಪರಿಪಾಕಿಸಲೇಬೇಕು. ಇದಕ್ಕೆ 75% ಶೈತ್ಯಾಂಶ ಬೇಕು, 25 ಡಿಗ್ರಿ ಉಷ್ಣಾಂಶ ಬೇಕು. ಬೇರೆ ಎಲ್ಲ ಕಾಲದಲ್ಲಿ ನಾವು ಮೊಟ್ಟೆ ಪರಿಪಾಕಿಸಬೇಕಂದ್ರೆ ಅದಕ್ಕೆ ಈ ಟೆಂಪರೇಚರ್ನ ಮತ್ತು ಹ್ಯುಮಿಡಿಟಿನ ಮೇಂಟೈನ್ ಮಾಡಬೇಕಾಗುತ್ತೆ. ಮಳೆಗಾಲದಲ್ಲಿ ಏನು ಅಂದರೆ ನಮಗೆ ತೇವಾಂಶದ್ದು ಯಾವುದೇ ಸಮಸ್ಯೆ ಇರಲ್ಲ, ಉಷ್ಣಾಂಶನೂ ಆಲ್ಮೋಸ್ಟ್ ಇರುತ್ತೆ. ಅಂಥ ಟೈಮಲ್ಲಿ ಏನು ಅಂತಂದರೆ ಪರಿಪಾಕಿಸಬೇಕಾದ್ರೆ ಮೊಟ್ಟೆಗಳನ್ನ ಬೇರೆ ಬೇರೆ ವಿಧಾನ ಇದೆ. ಈಗ ನಾವು ಮಡಿಕೆ ವಿಧಾನ ಮಾಡಿದಾಗ ಏನಂದರೆ ಒಂದು ದೊಡ್ಡ ಮೊಡಕೆ ತೊಗೊಂಡ್ಬಿಟ್ಟು ಅದರಲ್ಲಿ ಮೊಟ್ಟೆ ಹಾಳೆಗಳನ್ನ ಒಂದು ದಾರ ಕಟ್ಬಿಟ್ಟು ಒಳಗಡೆಗೆ ತಗಲ್ದಂಗೆ ಇಳಿಬಿಡಬೇಕು. ಒಂದು ಕಡ್ಡಿ, ಹಾ ಕಡ್ಡಿ ಇಟ್ಬಿಟ್ಟು ಕಡ್ಡಿಗೆ ದಾರ ಕಟ್ಟಿ ಮೊಟ್ಟೆ ಹಾಳೆಗೂ ದಾರ ಕಟ್ಟಿ ನೇತು ಹಾಕ್ಬೇಕು. ಆಮೇಲೆ ಮೊಟ್ಟೆ ಒಳಗಡೆ ಮಡಿಕೆಗೆ ತಗಲ್ದಂಗೆ ಕ್ಲೀನ್ ಆಗಿ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆ ಮುಚ್ಚಿದ್ರೆ ಸಾಕು. ಅಂದ್ರೆ ಮಳೆಗಾಲದಲ್ಲಿ ಬರೀ ಬಟ್ಟೆ ಮುಚ್ಚಿದ್ರೆ ಸಾಕು, ಆದ್ರೆ ಬೇಸಿಗೆನಲ್ಲಿ ಮಾತ್ರ ಮಡಿಕೆ ಸುತ್ತಲೂ ಒದ್ದೆ ಬಟ್ಟೆ ಮುಚ್ಚಬೇಕಾಗುತ್ತೆ. ಮಳೆಗಾಲದಲ್ಲಿ ಶೈತ್ಯಾಂಶದ ನಮ್ಗೆ ಸಮಸ್ಯೆ ಇರಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಬೇರೆ ಕಾಲದಲ್ಲಿ ತಟ್ಟೆನಲ್ಲಿ ನಾವು ಪರಿಪಾಕಿಸಿದಾಗ ತಟ್ಟೆನಲ್ಲಿ ಕೆಳಗಡೆ ಮೇಣಕ್ಕಾಗ್ದ ಹಾಕ್ಬೇಕು, ಮೇಲೇನು ಮೇಣಕ್ಕಾಗ್ದ ಹಾಕ್ಬೇಕು. ಮತ್ತೆ ಬೇರೆ ಕಾಲದಲ್ಲಿ ಈ ಒದ್ದೆ ಸ್ಪಂಜ್ ಅಂತ ಏನಿದೆಯಲ್ಲ ನೀರಿನಲ್ಲಿ ಒದ್ದೆ ಮಾಡಿ ಅದನ್ನ ಮೊಟ್ಟೆ ಸುತ್ತಲೂ ಇಡಬೇಕಾಗುತ್ತೆ. ಮಳೆಗಾಲದಲ್ಲಿ ಇದರ ಅವಶ್ಯಕತೆ ಇರೋದಿಲ್ಲ. ಇನ್ನು ಚಾಕಿ ಮಾಡೋದಕ್ಕೆ ನಾವು ಏನು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ? ಚಾಕಿ ಮಾಡಬೇಕಂದ್ರೂ ಎಲ್ಲ ಕಾಲದಲ್ಲಿ ಮಾಡ್ದಂಗೆ ಮಾಡ್ಬೋದು. ಆದರೆ ಏನು ಅಂತಂದರೆ ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ತೇವಾಂಶ ಜಾಸ್ತಿ ಇರೋದ್ರಿಂದ ಹುಳುಗಳು ಸ್ವಲ್ಪ ಬೇಗ ರೋಗಕ್ಕೆ ತುತ್ತಾಗ್ತವೆ ಅನ್ನೋ ಒಂದು ನಮಗೆ ಭಯ ಇರೋದ್ರಿಂದ ಏನು ಮಾಡ್ತೀವಿ ಅಂದರೆ ಚೆನ್ನು ಎಲ್ಲ ಕಾಲದಲ್ಲಿ ಮಾಡ್ದಂಗೆ ಮಾಡ್ಬೋದು. ಆದರೆ ಏನು ಅಂತಂದರೆ ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ತೇವಾಂಶ ಜಾಸ್ತಿ ಇರೋದ್ರಿಂದ ಹುಳುಗಳು ಸ್ವಲ್ಪ ಬೇಗ ರೋಗಕ್ಕೆ ತುತ್ತಾಗ್ತವೆ ಅನ್ನೋ ಒಂದು ನಮಗೆ ಭಯ ಇರೋದ್ರಿಂದ ಏನು ಮಾಡ್ತೀವಿ ಅಂದರೆ ಚಾಕಿ ಆಗುತ್ತಲ್ಲ ಮೊಟ್ಟೆಗಳನ್ನ ಅದನ್ನು ತಟ್ಟೆನ ಹರಡ್ಬಿಟ್ಟು ನಾವು ಮುಖಕ್ಕೆ ಪೌಡರ್ ಆಗುತ್ತೆ, ಚಾಕಿ ಆಗುತ್ತಲ್ಲ ಮೊಟ್ಟೆಗಳನ್ನ ಅದನ್ನ ತಟ್ಟೆನ ಹರಡ್ಬಿಟ್ಟು ನಾವು ಮುಖಕ್ಕೆ ಪೌಡರ್ ಹಚ್ಕೊಂತೀವಲ್ಲ ಆ ರೀತಿ ಸೋಂಕು ನಿವಾರಕ ಎಸ್ಪೆಷಲಿ ವಿಜೇತ ವಿಜೇತನ ತೆಳುಗೆ ತುಂಬಾ ತೆಳುಗೆ ನಮ್ಮ ಮುಖಕ್ಕೆ ಪೌಡರ್ ಹಚ್ಕೊಳ್ಳೋ ರೀತಿಯಲ್ಲಿ ಚಾಕಿ ಆದ ಹುಳುಗಳ ಮೇಲೆ ಹಾಕ್ಬೇಕು. ಅಷ್ಟೊತ್ತಾಗಲೇ ನಾವು ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಇದನ್ನ ತುಂಬಾ ಕಾಯಿಸ್ಲಿಕ್ಕೆ ಆಗೋದಿಲ್ಲ. ಹೊಸದಾಗ ಅವಾಗ್ತಾನೆ ಬರ್ತಾ ಇರುವಂತ ಮರಿಗಳಿರೋದ್ರಿಂದ ತಕ್ಷಣ ಅದ್ರ ಮೇಲೆ ನೆಟ್ ಹಾಕ್ಬೇಕು, ಎರಡು ಪದರದ ನೆಟ್ ಹಾಕಿ ಅದ್ರ ಮೇಲೆ ಸೊಪ್ಪನ್ನ ಕೊಡ್ಬೋದು. ಮತ್ತೆ ಇನ್ನೊಂದೇನು ಅಂತಂದ್ರೆ ಸೊಪ್ಪನ್ನ ಯಾವಾಗ್ಲೂ ಚಾಕಿ ಮಾಡ್ಬೇಕಾದ್ರೆ ಸಣ್ಣದಾಗಿ ಕಟ್ ಮಾಡ್ಬೇಕು, ತುಂಬಾ ತಪ್ಪು ತಪ್ಪಗೆ ಮಾಡಬಾರ್ದು. ಅದು ಮಳೆಗಾಲದಲ್ಲಿ ಸ್ವಲ್ಪ ಸಣ್ಣಗೆ ಮಾಡಿದ್ರೆ ಒಳ್ಳೇದು. ಆಮೇಲೆ ಚಾಕಿ ಸೊಪ್ಪು ಆಯ್ಕೆ ಮಾಡ್ಕೋಬೇಕಾದ್ರೆ ಎಲ್ಲಾ ಕಾಲದಂಗೆ ಮಾಡ್ದಂಗೆ ಎರಡರಿಂದ ಮೂರನೇ ಎಲೆನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರೂ ಮಳೆ ಆಗ್ತಾ ಇದ್ದು ನೀರಿನಂಶ ಇದ್ರೆ ಹಂಗೆ ತಂದ್ಕೊಡ್ಬಾರ್ದು, ಅದನ್ನು ಒಳ್ಳೆ ಒಣಗಿರೋ ಬಟ್ಟೆ ತಗೊಂಡು ಅದನ್ನ ನೀರನ್ನೆಲ್ಲ ಒರೆಸಿ, ಯಾವುದೋ ಬಟ್ಟೆ ತಂದಲ್ಲ ಶುಭ್ರವಾದ ಬಟ್ಟೆ ತಂದು ನೀರನ್ನ ಒರೆಸಿ ಕಟ್ ಮಾಡಿ ಕೊಡ್ಬೇಕಾಗುತ್ತೆ. ಆಮೇಲೆ ಮಳೆಗಾಲದಲ್ಲಿ ವಾತಾವರಣದಲ್ಲಿ ಉಷ್ಣಾಂಶ ಶೈತ್ಯಾಂಶ ನಿರ್ವಹಣೆ ಅಷ್ಟು ತೊಂದರೆ ಆಗೋದಿಲ್ಲ ಚಾಕಿಗಂತೂ, ಯಾಕಂದ್ರೆ ಅದಕ್ಕೆ ಬೇಕಾಗಿರೋದೆ 26-28 ಡಿಗ್ರಿ ಉಷ್ಣಾಂಶ, ಸುಮಾರು 85-90% ಶೈತ್ಯಾಂಶ. ಅಂದ್ರೆ ಮಳೆ ಆಗ್ತಾ ಇರೋದು ಅಂಶ ಶೈತ್ಯಾಂಶ ನಿರ್ವಹಣೆ ಅಷ್ಟು ತೊಂದರೆ ಆಗೋದಿಲ್ಲ ಚಾಕಿಗಂತೂ, ಯಾಕಂದ್ರೆ ಅದಕ್ಕೆ ಬೇಕಾಗಿರೋದೆ 26-28 ಡಿಗ್ರಿ ಉಷ್ಣಾಂಶ, ಸುಮಾರು 85-90% ಶೈತ್ಯಾಂಶ. ಅಂದ್ರೆ ಮಳೆ ಆಗ್ತಾ ಇರೋದು ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಅನುಕೂಲನೆ ಆಗುತ್ತೆ. ಆಮೇಲೆ ಏನು ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ಇದೆ 8 ಡಿಗ್ರಿ ಉಷ್ಣಾಂಶ, ಸುಮಾರು 85-90% ಶೈತ್ಯಾಂಶ. ಅಂದ್ರೆ ಮಳೆ ಆಗ್ತಾ ಇರೋದು ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಅನುಕೂಲನೆ ಆಗುತ್ತೆ. ಆಮೇಲೆ ಏನು ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ಇದೆ ಶೈತ್ಯಾಂಶ, ತುಂಬಾ ಮಳೆ ಬರ್ತಾ ಇದೆ ಅಂದ್ರೆ ಮೇಲೆ ಮತ್ತೆ ಕೆಳಗೆ ಮೆಣಕ್ ಕಾಗದ ಹಾಕ್ಬೋದು, ಫೋಮಿನ ಅವಶ್ಯಕತೆ ಚೆನ್ನಾಗಿರುತ್ತೆ, ಅನುಕೂಲನೆ ಆಗುತ್ತೆ. ಆಮೇಲೆ ಏನು ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ಇದೆ ಶೈತ್ಯಾಂಶ, ತುಂಬಾ ಮಳೆ ಬರ್ತಾ ಇದೆ ಅಂದ್ರೆ ಮೇಲೆ ಮತ್ತೆ ಕೆಳಗೆ ಮೆಣಕ್ ಕಾಗದ ಹಾಕ್ಬೋದು, ಫೋಮಿನ ಅವಶ್ಯಕತೆ ಇಲ್ಲ ಚಾಕಿಗೆ, ಯಾವಾಗ್ಲೂ ತೆಗೆದು ಬಿಡ್ಬೋದು, ಅದು ಅವಶ್ಯಕತೆ ಇರಲ್ಲ. ಇನ್ನ ಈ ಚಾಕಿ ಸಾಕಾಣಿಕೆ ಅಂದ್ರೆ ಸುಮಾರು 10 ಮೇಲೆ ಮತ್ತೆ ಕೆಳಗೆ ಮೆಣಕ್ ಕಾಗದ ಹಾಕ್ಬೋದು, ಫೋಮಿನ ಅವಶ್ಯಕತೆ ಇಲ್ಲ ಚಾಕಿಗೆ, ಯಾವಾಗ್ಲೂ ತೆಗೆದು ಬಿಡ್ಬೋದು, ಅದು ಅವಶ್ಯಕತೆ ಇರಲ್ಲ. ಇನ್ನ ಈ ಚಾಕಿ ಸಾಕಾಣಿಕೆ ಅಂದ್ರೆ ಸುಮಾರು 10 ದಿನಗಳ ಒಂದು ಅವಧಿಯದ್ದು, ಇನ್ನ ಈ ಒಂದು ಅವಧಿನಲ್ಲಿ ಏನ್ ಕ್ರಮಗಳನ್ನ ಕೈಗೊಳ್ಬೇಕು ಅಂತೀರ? ಈಗಾಗಲೇ ನಾನು ತಿಳಿಸಿದಂಗೆ ಅದು ಅವಶ್ಯಕತೆ ಇರಲ್ಲ. ಇನ್ನ ಈ ಚಾಕಿ ಸಾಕಾಣಿಕೆ ಅಂದ್ರೆ ಸುಮಾರು 10 ದಿನಗಳ ಒಂದು ಅವಧಿಯದ್ದು, ಇನ್ನ ಈ ಒಂದು ಅವಧಿನಲ್ಲಿ ಏನ್ ಕ್ರಮಗಳನ್ನ ಕೈಗೊಳ್ಬೇಕು ಅಂತೀರ? ಈಗಾಗಲೇ ನಾನು ತಿಳಿಸಿದಂಗೆ ಏನಂತೆ, ಸೊಪ್ಪಿನಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ, ಅದಕ್ಕೆ ನಾವು ಸೊಪ್ಪು ಕೊಡೋದನ್ನ ಕಡಿಮೆ ಮಾಡ್ಬೇಕು. ಯಾಕಂದ್ರೆ ನಾವು ಕೊಟ್ಟಿದ ಸೊಪ್ಪು ತಾಜಾನೇ ಆಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಇದ್ರೆ ಬಾಡೋದಿಲ್ಲ. ಅದರಿಂದ 3-4 ಬಾರಿ ಕೊಡೋ ಬದಲು 2-3 ಬಾರಿ ಕೊಡ್ಬೋದು, ಅಥವಾ 2 ಬಾರಿಗೆ ರೆಸ್ಟ್ರಿಕ್ಟ್ ಮಾಡ್ಬೋದು, ಬೆಳಗ್ಗೆ ಒಂದು ಕೊಡ್ಬೋದು, ಸಂಜೆ ಒಂದು ಕೊಡ್ಬೋದು. ಮತ್ತೆ ಇನ್ನೊಂದಂದ್ರೆ ಸೊಪ್ಪಿನಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ, ಸೊಪ್ಪನ್ನ ಚಿಕ್ಕ ಚಿಕ್ಕದಾಗ ಕತ್ತರಿಸಬೇಕು, ದೊಡ್ಡದಾಗ ಕತ್ತರಿಸಿದ್ರೆ ಅದು ಮಾಡೋದಿಲ್ಲ. ಆಮೇಲೆ ಏನು ಅಂತಂದ್ರೆ, ಈಗಾಗಲೇ ನಾವು ಚಾಕಿ ಕಟ್ಬಿಟ್ಟಿದೀವಿ, ಪ್ರತಿದಿನ ಏನ್ ಮಾಡ್ಬೇಕಂದ್ರೆ ಸೊಪ್ಪು ಕೊಡೋದಕ್ಕಿಂತ ಮುಂಚೆ ಬೆಳಗ್ಗೆ ಹೊತ್ತು 1/2 ಗಂಟೆ ಮುಂಚೆ ಚಾಕಿ ಸಾಕಾಣಿಕೆ ತಟ್ಟೆಗಳ ಮೇಲೆ ಮುಚ್ಚಿರ್ತೀವಲ್ಲ ಪ್ಯಾರಫಿನ್ ಪೇಪರ್ನ, ಅದನ್ನ ತೆಗೆದು ಎತ್ತಿಡ್ಬೇಕು. ತೆಗೆದಿಟ್ಬಿಟ್ಟು ಎಲ್ಲಾ ಹಾಸಿಗೆಗಳನ್ನ ಹೊಡಿಬೇಕು, ಚಾಪ್ ಸ್ಟಿಕ್ ಅಂತ ಇರುತ್ತೆ ಅದನ್ನ ತಗೊಂಡ್ಬಿಟ್ಟು ಹಾಸಿಗೆನ ಅಗಲ ಮಾಡ್ಬೇಕು. ಅಗಲ ಮಾಡ್ಬಿಟ್ಟು ಅದನ್ನ ಆರ್ಲಿಕ್ಕೆ ಬಿಡ್ಬೇಕು 1/2 ಗಂಟೆ ಕಾಲ. ಅಂದ್ರೆ ತಟ್ಟೆಲ್ಲಿರೋ ತೇವಾಂಶ, ಈ ಸೊಪ್ಪೆಲ್ಲ ಹಾಕಿರ್ತೀವಲ್ಲ ತೇವಾಂಶ ಆವಿ ಆಗುತ್ತೆ, ಸೊಪ್ಪು ಕೂಡ ಸ್ವಲ್ಪ ಬಾಡತ್ತೆ. ಆಮೇಲೆ 1/2 ಗಂಟೆ ನಂತರ ಫ್ರೆಶ್ ಸೊಪ್ಪನ್ನ ಕಟ್ ಮಾಡಿ ಸೊಪ್ಪನ್ನ ಕೊಟ್ರೆ ಎಲ್ಲ ಹುಳುಗಳು ಮೇಲೆ ಬರುತ್ತೆ. 1/2 ಗಂಟೆ ನಂತರ ಫ್ರೆಶ್ ಸೊಪ್ಪನ್ನ ಕಟ್ ಮಾಡಿ ಸೊಪ್ಪನ್ನ ಕೊಟ್ರೆ ಎಲ್ಲ ಹುಳುಗಳು ಮೇಲೆ ಬರುತ್ತೆ, ಮತ್ತೆ ಹಾಸಿಗೆಯಲ್ಲಿರೋ ತೇವಾಂಶ ಕೂಡ ನಾವು ಕಡಿಮೆ ಮಾಡಬಹುದು. ಈ ಒಂದು ಅಂಶಗಳನ್ನ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಚಾಕಿ ಸಾಕಾಣಿಕೆನ ಯಾವುದೇ ಸೀಸನ್ ಅಲ್ಲಿ ಮಾಡಿದ್ರು ಪ್ರತ್ಯೇಕ ಚಾಕಿ ಸಾಕಾಣಿಕೆ ಕೊಠಡಿ, ಅಂದ್ರೆ ಇದಕ್ಕೇನು ದೊಡ್ಡದೇನು ರೂಮ್ ಬೇಕಾಗಿಲ್ಲ, ಒಂದು 10-8 ಅಡಿ ಚಿಕ್ಕ ರೂಮ್ ಇಟ್ಕೊಂಡು ಅದ್ರಲ್ಲಿ ಮಾಡಿದ್ರೆ ಒಳ್ಳೇದು. ಆಮೇಲೆ ಇನ್ನ ಏನು ಅಂತ ಹೇಳಿದ್ರೆ, ಶೈತ್ಯಾಂಶದ ಏನು ನಮಗೆ ಸಮಸ್ಯೆ ಇರಲ್ಲ ಮಳೆಗಾಲದಲ್ಲಿ, ಉಷ್ಣಾಂಶದಲ್ಲಿ ಏನು ಅಂದ್ರೆ ಸ್ವಲ್ಪ ಏರುಪೇರು ಆಗೋದಿರುತ್ತೆ. ಚಾಕಿಗೆ ಹೆಚ್ಚು ಉಷ್ಣಾಂಶ ಹೆಚ್ಚು ಶೈತ್ಯಾಂಶ ಬೇಕಿರೋದ್ರಿಂದ, ಎಲ್ಲಿ ಎಲೆಕ್ಟ್ರಿಕ್ ಅಂಶ ಹೆಚ್ಚು ಶೈತ್ಯಾಂಶ ಬೇಕಿರೋದ್ರಿಂದ, ಎಲ್ಲಿ ಎಲೆಕ್ಟ್ರಿಸಿಟಿ ಇದೆಯೋ ಅಲ್ಲಿ ರೂಮ್ ಹೀಟರ್ನ್ಸ್ ಬಳಸಬಹುದು. ಇಲ್ಲ ಅಂದ್ರೆ ಉಷ್ಣಾಂಶವನ್ನು ಜಾಸ್ತಿ ಮಾಡೋದಕ್ಕೆ, ಹೌದು 26-28 ಸ್ವಲ್ಪ, ಹೌದು ಹೌದು ಅಷ್ಟು ಡಿಗ್ರಿ ಸೆಲ್ಸಿಯಸ್. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಕೆಂಡ ಉಪಯೋಗಿಸ್ಬಿಟ್ಟು ಉಷ್ಣಾಂಶ ಜಾಸ್ತಿ ಮಾಡ್ಕೋಬಹುದು. ಮತ್ತೆ ಉಷ್ಣಾಂಶ ಜಾಸ್ತಿ ಮಾಡೋದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಈ ಬಲ್ಬ್ ಗಳನ್ನ ಬಳಸ್ತಾರೆ, ಹೌದು ಹಳ್ಳಿ ಕಡೆ ಒಂದು ವೋಲ್ಟೇಜ್ ಇರುವಂತ ಬಲ್ಬ್, ನಿಜ ನಿಜ ಇದನ್ನ ಮಾಡಬಹುದೇ? ಇದು ಮಾಡಬಾರ್ದು, ನಾವು ಯಾವಾಗ್ಲೂ ರೈತರಿಗೆ ಹಳ್ಳಿಗೆ ಹೋದಾಗ ಹಂಗೆ ದೊಡ್ಡ ಲೈಟ್ ಹಾಕಿ ಬಿಟ್ಬಿಟ್ಟಿರ್ತಾರೆ, ಯಾಕಪ್ಪ ಅಂದ್ರೆ ಮೇಡಮ್ ಮಳೆ ಬರ್ತಾ ಇದೆ, ಮೇಡಮ್ ಚಳಿ ಆಗುತ್ತೆ, ಮೇಡಮ್ ಹುಡುಕೆ ಅಂತಾರೆ. ಇದು ಮಾಡಬಾರ್ದು ಯಾವಾಗ್ಲೂ, ಯಾಕಂದ್ರೆ ಹುಳು ಸಾಕಾಣಿಕೆಗೆ ಏನಂತಂದ್ರೆ, ಹುಳುಗಳು ಚೆನ್ನಾಗಿ ಬೆಳೆಯೋದು ಮಂದ ಬೆಳಕಿನಲ್ಲಿ, ಮತ್ತೆ ಅವಕ್ಕೂ ನಮ್ ತರನೇ ಏನು 16 ಗಂಟೆ ಮಂದ ಬೆಳಕು ಮತ್ತೆ 8 ಗಂಟೆ ಕತ್ಲಿರ್ಬೇಕು. ಮತ್ತೆ ಈ ರೀತಿ ದಪ್ಪ ಬೆಳಕು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಬಿಸಿ ಹುಟ್ಟುತ್ತೆ ಅಲ್ಲಿ. ಬಿಸಿ ಹುಟ್ಟೋದ್ರಿಂದ ವಿಶೇಷವಾಗಿ ಬಲ್ಬ್ ಗಳನ್ನ ಬಳಸೋದ್ರಿಂದ. ಹೌದು ಹೌದು, ಏನು ಅಂದ್ರೆ ಬುರ್ಡೆ ಬಲ್ಬ್, ಬುರ್ಡೆ ಬಲ್ಬ್ ಗಳಿಂದ 100 candles ಹಂಗೆಲ್ಲ ಹಾಕ್ಬಿಡ್ತಾರೆ. ಸೊ ಇದು ಹಾಕ್ಬಾರ್ದು. ಅವ್ರಿಗೇನಾದ್ರೂ ಉಷ್ಣಾಂಶನ ಜಾಸ್ತಿ ಮಾಡ್ಬೇಕು ಅಂತಿದ್ರೆ ರೂಮ್ ಹೀಟರ್ ಅಥವಾ ಕೆಂಡ ಇಟ್ಬಿಟ್ಟು ಜಾಸ್ತಿ ಮಾಡಬಹುದು. ಹೊಗೆರಹಿತ ಕೆಂಪು ಕಲ್ ಸಿಗುತ್ತೆ. ಕಲ್ ಅಂತ ಹೇಳಿದ್ರೆ ತೆಂಗಿನ ಚಿಪ್ಪನ್ನ ಸುಟ್ಟು ಇದ್ಲು ಮಾಡಿ ಮಾರಾಟ, ಅದನ್ನ ತಂದು ಬಳಸಬಹುದು. ಮತ್ತೆ ಏನು ಅಂತಂದ್ರೆ ಈ ಚಾಗಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಈ ನಾವು ಸ್ಟ್ಯಾಂಡ್ ಅಂತ ಹೇಳ್ತೀವಿ, ಈ ಕಲ್ ಚಾಗಿ ಸ್ಟ್ಯಾಂಡ್ ಅಥವಾ ದಡೆವು, ಕೆಳಗಡೆ ಏನಂದ್ರೆ ಕಲ್ ಸುಣ್ಣ, ನೀರ್ ಹಾಕಿರೋದಲ್ಲ, ಪುಡಿಯಲ್ಲ, ಪುಡಿಯಲ್ಲ, ಗಟ್ಟಿ ಸುಣ್ಣ ತಂದ್ಬಿಟ್ಟು ಆ ಸ್ಟ್ಯಾಂಡಿನ ಕೆಳಗಡೆ ಇಟ್ಟಾಗತ್ತೆ, ಹಾಡಿದ್ರೆ ಶಾಖ ಬರುತ್ತೆ, ಅಂದ್ರೆ ನೀರಿನಂಶ ಎಲ್ಲ ಹೀರ್ಕೊಳ್ಳುತ್ತೆ. ಈಗ ನಾವೇ ಬೇಕಾದ್ರೆ ಮನೆಯಲ್ಲಿ ಒಂಚೂರು ನೀರ್ ಹಾಕಿ ಸುಣ್ಣ ಇದ್ ಮಾಡಿದ್ರೆ ಶಾಖ ಬರುತ್ತೆ. ಶಾಖ ಬೆಚ್ಚಗಿಡೋದಲ್ದಲೆ ಏನಂತಂದ್ರೆ ಇಟ್ ಆಕ್ಸ್ ಅಸ್ ಎ ಡಿಸ್ಇನ್ಫೆಕ್ಟೆಂಟ್, ಅಂದ್ರೆ ರೋಗ ನಿರೋಧಕ. ಮನೆಯಲ್ಲಿ ಒಂಚೂರು ನೀರ್ ಹಾಕಿ ಸುಣ್ಣ ಇದ್ ಮಾಡಿದ್ರೆ ಶಾಖ ಬರುತ್ತೆ. ಶಾಖ ಬೆಚ್ಚಗಿಡೋದಲ್ದಲೆ ಏನಂತಂದ್ರೆ ಇಟ್ ಆಕ್ಸ್ ಅಸ್ ಎ ಡಿಸ್ಇನ್ಫೆಕ್ಟೆಂಟ್, ಅಂದ್ರೆ ರೋಗ ನಿರೋಧಕ. ಸೋಂಕು ನಿರೋಧಕ ರೋಗ ನಿರೋಧಕ ಕೂಡ ಆಗಿ ಆಕ್ಟ್ ಮಾಡುತ್ತೆ. ತೇವಾಂಶ ಕೂಡ ಹೀರ್ಕೊಳ್ಳುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಚಾಕಿ ಸಾಕಾಣಿಕೆ ಚೆನ್ನಾಗಿ ಡಿಸ್ಇನ್ಫೆಕ್ಟೆಂಟ್, ಅಂದ್ರೆ ರೋಗ ನಿರೋಧಕ ನಿವಾರಕವಾಗಿ ಸೋಂಕು ನಿರೋಧಕ ರೋಗ ನಿರೋಧಕ ಕೂಡ ಆಗಿ ಆಕ್ಟ್ ಮಾಡುತ್ತೆ. ತೇವಾಂಶ ಕೂಡ ಹೀರ್ಕೊಳ್ಳುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಚಾಕಿ ಸಾಕಾಣಿಕೆ ಚೆನ್ನಾಗಿ ಮಾಡಬಹುದು. ಇದು ಮುಖ್ಯವಾಗಿ ಚಾಕಿ ಸಾಕಾಣಿಕೆ ಬಗ್ಗೆ. ಇನ್ನ ಈ ಪ್ರೌಢ ಹುಳುಗಳನ್ನ ನಾವು ಸಾಕಾಣಿಕೆ ಡಿಸ್ಇನ್ಫೆಕ್ಟೆಂಟ್, ಅಂದ್ರೆ ರೋಗ ನಿರೋಧಕ ಸೋಂಕು ನಿವಾರಕವಾಗಿ ಸೋಂಕು ನಿರೋಧಕ ರೋಗ ನಿರೋಧಕ ಕೂಡ ಆಗಿ ಆಕ್ಟ್ ಮಾಡುತ್ತೆ. ತೇವಾಂಶ ಕೂಡ ಹೀರ್ಕೊಳ್ಳುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಚಾಕಿ ಸಾಕಾಣಿಕೆ ಚೆನ್ನಾಗಿ ಮಾಡಬಹುದು. ಇದು ಮುಖ್ಯವಾಗಿ ಚಾಕಿ ಸಾಕಾಣಿಕೆ ಬಗ್ಗೆ. ಇನ್ನ ಈ ಪ್ರೌಢ ಹುಳುಗಳನ್ನ ನಾವು ಸಾಕಾಣಿಕೆ ಮಾಡುವಾಗ ಯಾವ ಅಂಶಗಳ ಕಡೆಗೆ ಈ ಮಳೆಗಾಲದಲ್ಲಿ ನಾವು ಗಮನ ಕೊಡಬೇಕಾಗತ್ತೆ? ಪ್ರೌಢ ಹುಳು ಸಾಕಾಣಿಕೆ ಅಂದ್ರೆ ಎರಡನೇ ಜ್ವರದಿಂದ ಎದ್ದ ನಂತರ 5th ಹಂತದ ಹಣ್ಣಾಗೋ ತನಕ ಅದನ್ನ ಪ್ರೌಢ ಹುಳು ಸಾಕಾಣಿಕೆ ಅಂತ ಹೇಳ್ತೀವಿ. ಈ ಅವಧಿ ಸುಮಾರು 16-17 ಇರುತ್ತೆ. ಇದನ್ನ ಎರಡು ರೀತಿ ಮಾಡ್ತಾರೆ. ಒಂದು ತಟ್ಟೆ ಸಾಕಾಣಿಕೆ ಮಾಡ್ತಾರೆ, ಇನ್ನೊಂದು ಈಗ ಎಲ್ಲಾನು ನೂತನ ತಂತ್ರಜ್ಞಾನದ ಅಭಿವೃದ್ಧಿಯಿಂದ ಮತ್ತೆ ಈ ಕೂಲಿ ಕೆಲಸದವ್ರು ಸಿಗದೇ ಇರೋದ್ರಿಂದ ಈ ಶೂ ಟ್ರೇಡಿಂಗ್ ಅಂತ ಮಾಡ್ತಾರೆ. ಶೂ ಟ್ರೇಡಿಂಗ್ ರ್ಯಾಕ್ಸ್ ಅಂತ ಮಾಡ್ತಾರೆ. ಎರಡೂ ಪದ್ಧತಿಗಳಲ್ಲೂ ನಾವು ಪ್ರೌಢ ಹುಳು ಸಾಕಾಣಿಕೆಯಲ್ಲಿ ಉಷ್ಣಾಂಶ ಶೈತ್ಯಾಂಶ ಒಂದೇ ರೀತಿ ನಿರ್ವಹಣೆ ಮಾಡಬೇಕು. ಅಂದ್ರೆ ಬೆಳೆದ ಹುಳುಗೆ ಚಾಕಿ ಹುಳುಗಿಗಿಂತ ಕಡಿಮೆ ಉಷ್ಣಾಂಶ ಕಡಿಮೆ ಶೈತ್ಯಾಂಶ, ಅಂದ್ರೆ ಅವು 24-26°C 75-80% ಶೈತ್ಯಾಂಶ ಚೆನ್ನಾಗಿ ಬೆಳೀತವೆ. ಈ ಉಷ್ಣಾಂಶನ ನಾವಲ್ಲಿ ನಿರ್ವಹಣೆ ಮಾಡಬೇಕು. ಈ ಅವಧಿನಲ್ಲಿ ಏನು ಅಂತಂದ್ರೆ ಯಾವಾಗ್ಲೂ ನಾವು ಹಾಸಿಗೆನ ಬದಲಾಯಿಸ್ಬಿಟ್ಟು ತಾಜಾ ಸೊಪ್ಪು ಕೊಡಬೇಕು. ತಟ್ಟೆ ಸಾಗಾಣಿಕೆನಲ್ಲಿ ಪ್ರತಿದಿನ ಬದಲಾಯಿಸಿದ್ರೆ ಒಳ್ಳೇದು. ಆಮೇಲೆ ಬದಲಾಯಿಸಿದ ತಟ್ಟೆಗೆ ಸಾಧ್ಯವಾದಷ್ಟು ಸುಣ್ಣದ ಪುಡಿ. ಸುಣ್ಣದ ಪುಡಿ ಅಂತಂದ್ರೆ ಅವರೇನು ಹೋಗಿ ಪುಡಿ ತರಬೇಕಾದ ಅವಶ್ಯಕತೆ ಇಲ್ಲ. ಯಾವಾಗ್ಲೂ ನಾವು ಹಾಸಿಗೆನ ಬದಲಾಯಿಸ್ಬಿಟ್ಟು ತಾಜಾ ಸೊಪ್ಪು ಕೊಡಬೇಕು ತಟ್ಟೆ ಸಾಗಾಣಿಕೆನಲ್ಲಿ. ಪ್ರತಿದಿನ ಬದಲಾಯಿಸಿದ್ರೆ ಒಳ್ಳೇದು. ಆಮೇಲೆ ಬದಲಾಯಿಸಿದ ತಟ್ಟೆಗೆ ಸಾಧ್ಯವಾದಷ್ಟು ಸುಣ್ಣದ ಪುಡಿ. ಸುಣ್ಣ ಪುಡಿ ಅಂತಂದ್ರೆ ಅವರೇನು ಹೋಗಿ ಪುಡಿ ತರಬೇಕಾದ ಅವಶ್ಯಕತೆ ಇಲ್ಲ. ನಾನಾಗ್ಲೇ ಹೇಳ್ದಂಗೆ ಕಲ್ ಸುಣ್ಣ ಪ್ರತಿ ಸತಿ ಯಾವಾಗ್ಲೂ ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ಬೇಕಾದ್ರೆ ರೈತ ಕೆಲವಾರು ವಸ್ತುಗಳನ್ನ ಅವನ ಮನೇಲಿ ತಂದಿಟ್ಕೋಬೇಕು. ಒಂದು ಸೋಂಕು ನಿವಾರಣೆ ಮಾಡ್ಲಿಕ್ಕೆ ಸೋಂಕು ನಿವಾರಕ, ಎರಡನೇದು ಸುಣ್ಣದ ಕಲ್ಲು ಪೌಡರ್ ಅಲ್ಲ ಕಲ್ಲು ಸುಣ್ಣ ಬೆಡ್ ಡಿಸ್ಇನ್ಫೆಕ್ಟೆಂಟ್, ಇವು ಮೂರು ಹಾಸಿಗೆ ಸೋಂಕು ನಿವಾರಕ. ಹೌದು, ಹಾಸಿಗೆ ಸೋಂಕು ನಿವಾರಕ ಕಡ್ಡಾಯವಾಗಿ ಅವ್ನು ಇಟ್ಕೋಬೇಕು. ಅವ್ನು ಒಂದು ಮೂಟೆ ಸುಣ್ಣ ಕಲ್ ತಂದ್ರು ಏನು ತೊಂದರೆ ಇಲ್ಲ. ಅವ್ನು ಕಲ್ ಸುಣ್ಣ ತಂದ್ಬಿಟ್ಟು ಕಲ್ಗಳೇನಾದ್ರು ಆಚೆ ಇರುತ್ತಲ್ಲ ಕ್ಲೀನಾಗಿ ತೊಳೆದು ಅದ್ರ ಮೇಲೆ ಹಾಕಿ ನೀರು ಚುಮ್ಸಿದ್ರೆ ಸಾಕು, ಫುಲ್ ಅದ ಹರಡುತ್ತೆ. ಅದನ್ನ ಒಂದು ಜರಡಿ ಇಟ್ಕೊಂಡು ಸುಣ್ಣ ಮಾಡಿಟ್ಕೋಬಹುದು. ಈ ಸುಣ್ಣನ ಹಾಸಿಗೆ ಬದಲಾಯಿಸ್ತಾನಲ್ಲ ಆಗ ಖಾಲಿ ತಟ್ಟೆಗಳಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಹುಳ ಹಾಕಿ ಅದ್ರ ಮೇಲೆ ಸೊಪ್ಪು ಕೊಡ್ಬೇಕು. ಆಮೇಲೆ ಕೆಲಸ ಅವ್ನು ಬದಲಾವಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಹಾಸಿಗೆ ಬದಲಾಯಿಸುವಂತ ಬಲೆಗಳನ್ನ ಹರಡ್ಬಿಟ್ಟು ಅದ್ರ ಮೇಲೆ ಬೇಕಾದ್ರೆ ಸೊಪ್ಪು ಕೊಟ್ಟರೆ ಬಲೆ ಬಂದ್ಬಿಡ್ತಾವೆ, ಮೇಲೆ ಬಂದ್ಬಿಡುತ್ತೆ. ಸೊ ಈ ಬಲೆನ ಬೇರೆ ತಟ್ಟೆಗೆ ಇಡೋದಕ್ಕೆ ಮುಂಚೆ ಖಾಲಿ ತಟ್ಟೆಗೆ ಸುಣ್ಣ ಹಾಕಿ ಬದಲಾವಣೆ ಮಾಡ್ಬೇಕು. ಆಮೇಲೆ ತುಂಬಾ ಮಳೆ ಇದ್ರೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದು ತಟ್ಟೆ ಕೆಳಭಾಗದಲ್ಲಿ ಮತ್ತೆ ಮೇಲ್ಭಾಗದಲ್ಲಿ ವೃತ್ತಪತ್ರಿಕೆಗಳು, ಅದೇ ಓಲ್ಡ್ ನ್ಯೂಸ್ ಪೇಪರ್, ಯಾಕಂದ್ರೆ ಅದು ಸ್ವಲ್ಪ ನೀರನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ, ನೀರಿನಂಶ ಹೀರ್ಕೊಳ್ಳುತ್ತೆ. ನಾವೇ ಮನೆಯಲ್ಲಿ ಏನಾದ್ರು ಮಾಡಿದ್ರೆ ಅದ್ರ ಮೇಲೆ ಹಾಕ್ತೀವಿ ನೋಡಿ, ಚಪಾತಿ ಪಾತ್ರೆ ಬೇರೆ ಕಡೆ ಆದ್ರೆ ಅಂಟ್ಕೊಂಡ್ಬಿಡುತ್ತೆ, ಅದು ಅಂಟೋದಿಲ್ಲ. ಅದ್ರ ಮೇಲೆ ಹಾಕ್ತಿವಿ, ಅದನ್ನ ಮೇಲೆ ಮತ್ತೆ ಕೆಳಭಾಗದಲ್ಲಿ ಎರಡರನ್ನು ವೃತ್ತಪತ್ರಿಕೆಗಳನ್ನ ಬಳಸಬಹುದು. ಮತ್ತೆ ಇನ್ನೊಂದು ಅಂದ್ರೆ ಇದೇ ರೀತಿ ನಾವಾಗ್ಲೇ ಚಾಕಿನಲ್ಲಿ ಹೇಳಿದ್ನಾಗ ಸುಣ್ಣದ ಕಲ್ಲನ್ನ ಈವನ್ ಬಳದ ಹುಳುಗಳ ಸ್ಟ್ಯಾಂಡ್ ಕೆಳಗಡೆ ನೆಲಭಾಗದಲ್ಲಿ ಹರಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಶೈತ್ಯಾಂಶ ಹೀರ್ಕೊಳ್ಳೋ ಜೊತೆಗೆ ಏನು ಅಂತಂದ್ರೆ ಬಿಸಿ ವಾತಾವರಣನ ಸೃಷ್ಟಿ ಮಾಡುತ್ತೆ, ಮತ್ತೆ ಆರೋಗ್ಯಕರವಾದ ವಾತಾವರಣ ಇರುತ್ತೆ, ರೋಗಾಣುರಹಿತ ವಾತಾವರಣ ಇರುತ್ತೆ. ಇದು ತಟ್ಟೆ ಸಾಕಾಣಿಕೆ. ಇನ್ನು ರೆಂಬೆ ಸಾಕಾಣಿಕೆ ಸ್ಟ್ಯಾಂಡ್ ಮೇಲೂ ಕೂಡ ಪ್ರತಿ ದಿನಾನು ಸೊಪ್ಪು ಕೊಡೋದಕ್ಕಿಂತ ಮುಂಚೆ ಸುಣ್ಣ ಹಾಕೋದು ಒಳ್ಳೇದು. ಯಾಕಂದ್ರೆ ಅದು ಎರಡನೇ ಜ್ವರದಿಂದ ಎದ್ದ ಮೇಲೆ ಕೆಲಸದಿ ಹಾಕ್ಬಿಡ್ತಾರೆ, ಕೆಲವರು ಮೂರನೇ ಜ್ವರದಿಂದ ಎದ್ದ ನಂತರ ಸ್ಟ್ಯಾಂಡಿಗೆ ಬದಲಾಯಿಸ್ತಾರೆ. ಯೂಶಲಿ ರೈತರು ಮೂರನೇ ಜ್ವರದಲ್ಲಿ ಎದ್ದ ನಂತರ ಒಂದ್ಸತಿ ಪ್ರತಿ ದಿನಾನು ಸೊಪ್ಪು ಕೊಡೋದಕ್ಕಿಂತ ಮುಂಚೆ ಸುಣ್ಣ ಹಾಕೋದು ಒಳ್ಳೇದು. ಯಾಕಂದ್ರೆ ಅದು ಎರಡನೇ ಜ್ವರದಿಂದ ಎದ್ದ ಮೇಲೆ ಕೆಲಸದಿ ಹಾಕ್ಬಿಡ್ತಾರೆ, ಕೆಲವರು ಮೂರನೇ ಜ್ವರದಿಂದ ಎದ್ದ ನಂತರ ಸ್ಟ್ಯಾಂಡಿಗೆ ಬದಲಾಯಿಸ್ತಾರೆ. ಯೂಶಲಿ ರೈತರು ಮೂರನೇ ಜ್ವರದಲ್ಲಿ ಎದ್ದ ನಂತರ ಒಂದ್ಸತಿ ನಾವು ಹೇಳ್ತೀವಿ ಬೆಟ್ ಕ್ಲೀನ್ ಮಾಡ್ಕೊಳ್ರಪ್ಪ ಅಂತ, ಅವ್ರು ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ತುಂಬಾ ಕೆಲಸಗಳಿಂದ ಕೆಲಸತಿ ಮಾಡ್ತಾರೆ, ಕೆಲಸತಿ ಮಾಡಲ್ಲ. ಮತ್ತೆ ರೈನಿ ಸೀಸನ್ ಅಲ್ಲಿ ಅಂತ ಅವ್ರು ಏನ್ ಮಾಡ್ತಾರೆ, ತೆಗೆದು ಹಾಕಕ್ಕೆ ಜಾಗ ಇರಲ್ಲ ಮೇಡಮ್, ಎಲ್ಲಿ ತಗೊಂಡು ಹಾಕೋಣ ಅನ್ಬಿಟ್ಟು ಪ್ರತಿದಿನ ಸುಣ್ಣ ಕೊಡ್ತಾರೆ ಕೆಲಸತಿ. ಕೆಲಸತಿ ಹಾಗೇನು ಬಿಟ್ಬಿಡ್ತಾರೆ. ಆದ್ರೆ ಕಡ್ಡಾಯವಾಗಿ ರೈನಿ ಸೀಸನ್ ಅಲ್ಲಿ ಸೊಪ್ಪು ಕೊಡೋದಕ್ಕಿಂತ ಮುಂಚೆ ಸುಣ್ಣದ ಪುಡಿ ಉದುರಿಸಬೇಕು, ನಂತರ ಸೊಪ್ಪು ಕೊಡ್ಬೇಕು. ಸುಣ್ಣದ ಪುಡಿ ಉದುರಿಸಬೇಕು, ನಂತರ ಸೊಪ್ಪು ಕೊಡ್ಬೇಕು. ಅಂದ್ರೆ ತೇವಾಂಶ ಕಡಿಮೆ ಮಾಡೋದು, ತೇವಾಂಶ ಕಡಿಮೆ ಮಾಡ್ಲಿಕ್ಕೆ. ಮತ್ತೆ ಹಾಸಿಗೆಯಲ್ಲಿರುವಂತಹ ಎಲ್ಲ ಅನಪೇಕ್ಷಿತ ತೇವಾಂಶನ ಹೀರ್ಕೊಡತ್ತೆ ಸುಣ್ಣದ ಪುಡಿ. ಅದಕ್ಕೆ ಆಮೇಲೆ ಇನ್ನು ಇದ್ರ ಜೊತೆಗೆ ಏನು ಅಂದ್ರೆ ಬೆಳವಣಿಗೆ ತಕ್ಕಂತೆ ಸ್ಥಳಾವಕಾಶ ಕೊಡ್ಬೇಕು, ವಿಸ್ತರಿಸಬೇಕು. ಸುಣ್ಣದ ಪುಡಿ ಉದುರಿಸಬೇಕು, ನಂತರ ಸೊಪ್ಪು ಕೊಡ್ಬೇಕು. ಅಂದ್ರೆ ತೇವಾಂಶ ಕಡಿಮೆ ಮಾಡೋದು, ತೇವಾಂಶ ಕಡಿಮೆ ಮಾಡ್ಲಿಕ್ಕೆ. ಮತ್ತೆ ಹಾಸಿಗೆಯಲ್ಲಿರುವಂತಹ ಎಲ್ಲ ಅನಪೇಕ್ಷಿತ ತೇವಾಂಶನ ಹೀರ್ಕೊಡತ್ತೆ ಸುಣ್ಣದ ಪುಡಿ. ಅದಕ್ಕೆ ಆಮೇಲೆ ಇನ್ನು ಇದ್ರ ಜೊತೆಗೆ ಏನು ಅಂದ್ರೆ ಬೆಳವಣಿಗೆ ತಕ್ಕಂತೆ ಸ್ಥಳಾವಕಾಶ ಕೊಡ್ಬೇಕು, ವಿಸ್ತರಿಸಬೇಕು. ಬೆಳವಣಿಗೆ ತಕ್ಕಂತೆ ಸ್ಥಳಾವಕಾಶ ಕೊಡ್ಬೇಕು, ವಿಸ್ತರಿಸಬೇಕು. ಏನಂದ್ರೆ ಚಳಿ ಇದೆ ಮತ್ತೆ ಮಳೆ ಬರ್ತಾ ಇದೆ, ಬೆಚ್ಚಿಗಿರ್ಲಿ ಅಂತ ಒಂದ್ರ ಮೇಲೊಂದು ಹುಳ ಓಡಾಡಕ್ಕೆ ಬಿಡಬಾರ್ದು. ಅದಕ್ಕೆ ಒಂದು ಸ್ಥಳಾವಕಾಶ ಹೇಗೆ ಕೊಡ್ಬೇಕಂತ ಹೇಳಿದ್ರೆ ಅದಕ್ಕೆ ಕೊಡ್ಬೇಕಾಗುತ್ತೆ. ಆಮೇಲೆ ತೇವಾದ ಸೊಪ್ಪು ಕೊಡ್ಬಾರ್ದು, ಬೆಳವಣಿಗೆ ತಕ್ಕಂತೆ ಸ್ಥಳಾವಕಾಶ ಕೊಡ್ಬೇಕು, ವಿಸ್ತರಿಸಬೇಕು. ಏನಂದ್ರೆ ಚಳಿ ಇದೆ ಮತ್ತೆ ಮಳೆ ಬರ್ತಾ ಇದೆ, ಬೆಚ್ಚಿಗಿರ್ಲಿ ಅಂತ ಒಂದ್ರ ಮೇಲೊಂದು ಹುಳ ಓಡಾಡಕ್ಕೆ ಬಿಡಬಾರ್ದು. ಅದಕ್ಕೆ ಒಂದು ಸ್ಥಳಾವಕಾಶ ಹೇಗೆ ಕೊಡ್ಬೇಕಂತ ಹೇಳಿದ್ರೆ ಅದಕ್ಕೆ ಕೊಡ್ಬೇಕಾಗುತ್ತೆ. ಆಮೇಲೆ ತೇವಾದ ಸೊಪ್ಪು ಕೊಡ್ಬಾರ್ದು ಯಾವಾಗ್ಲೂ. ಇವಾಗ ಅಕಸ್ಮಾತ್ ಮಳೆ ಬರ್ತಾ ಇದೆ, ನನ್ನ ಸೊಪ್ಪು ಕೀಳಕ್ಕಾಗಿಲ್ಲ ಅಂತ ತಕ್ಷಣಕ್ಕೆ ಹುಳಕ್ಕೆ ಸೊಪ್ಪಿಲ್ಲ ಅಂತ ಹೋಗ್ಬಿಟ್ಟು ತೇವಾ ಸೊಪ್ಪು ತಂದು ಕಿತ್ತು ಹಾಕ್ಬಿಡ್ಬಾರ್ದು. ಯಾವಾಗ್ಲೂ ಅಷ್ಟೇ, ಎಷ್ಟೇ ಕಷ್ಟ ಇದ್ರು ಒಂದು ಸೊಪ್ಪನ್ನು ಅವ್ರು ಬಿಟ್ಟರು ಪರವಾಗಿಲ್ಲ, ಒರೆಸಿ ಕೊಡ್ಬೇಕು, ಆರಿಸಿ ಕೊಡ್ಬೇಕು. ಈಗ ಚಿಕ್ಕದಾದ್ರೆ ಚಾಕಿ ಆದ್ರೆ ಒರೆಸಿ ಕೊಡ್ತೀವಿ, ಜಾಸ್ತಿ ಜಾಸ್ತಿ ಬೇಕಾದಾಗ ನಾಲ್ಕನೇ ಮತ್ತೆ ಐದನೇ ಹಂತಕ್ಕಂತೂ ಆರಿಸಿ ಕೊಡ್ಬೇಕಾಗುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ನಿರಂತರ ಮಳೆ ಇದ್ರೆ ಒಂದ್ ಸೊಪ್ಪು ಕೊಡದಿದ್ರು ಪರವಾಗಿಲ್ಲ ಅಂತ ನಾಗ್ಲೇ ಹೇಳಿದೆ. ಆಮೇಲೆ ಮಳೆ ಬಿಡ್ಬೇಕಾದ್ರೆ ಏನು ಅಂದ್ರೆ ಕಿಟಕಿ ಬಾಗ್ಲು ಮುಚ್ಚಿಬಿಡ್ತಾರೆ ನಮ್ಮ ರೈತರು. ಯಾಕಂದ್ರೆ ಮಳೆ ಹನಿ ಒಳಗೆ ಬಂದ್ಬಿಡತ್ತೆ, ಥಂಡಿ ಆಗ್ಬಿಡತ್ತೆ ಮೇಡಮ್. ಶೀತ ಜಾಸ್ತಿ ಆಗುತ್ತೆ, ಆದ್ರೆ ಮಾಡಬಾರ್ದು. ಏನಾಗುತ್ತೆ ಗಾಳಿ ಸಂಚಾರ ಅವಕಾಶ ಇರಲ್ಲ. ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಮುಚ್ಚಿದಾಗ ಒಳಗೆ ಬಿಸಿ ವಾತಾವರಣ, ಎಷ್ಟೊಂದು ಹುಳ ಇರುತ್ತೆ. 100 ಮೊಟ್ಟೆ, ಹೌದು 40,000 ಹುಳು ಇರುತ್ತೆ. ಈಗ ಅವ್ರನ್ನ ಬರೀ 100 ಮೊಟ್ಟೆನೆ ಸಾಕೋದಿಲ್ಲ, ಅಷ್ಟು ಮೊಟ್ಟೆ ಹುಳ ಇರುತ್ತೆ. ಹುಳುಗಳು ಬೆಳೆದಾಗೆ ಉಸಿರಾಟದ ಕ್ರಿಯೆ ಜಾಸ್ತಿ ಆರ ಹುಳು ಇರುತ್ತೆ. ಈಗ ಅವ್ರನ್ನ ಬರೀ 100 ಮೊಟ್ಟೆನೆ ಸಾಕೋದಿಲ್ಲ, ಅಷ್ಟು ಮೊಟ್ಟೆ ಹುಳ ಇರುತ್ತೆ. ಹುಳುಗಳು ಬೆಳೆದಾಗೆ ಉಸಿರಾಟದ ಕ್ರಿಯೆ ಜಾಸ್ತಿ ಆಗುತ್ತೆ. ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಎಲ್ಲ ಕ್ರಿಯೇಟ್ ಆಗ್ಬಿಟ್ಟು ಹುಳುಗಳಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಮ್ಮ ಇಲಾಖೆ ಏನು ಈಗ ಹೊಸದಾಗಿ ಮನೆ ಕಟ್ಟಲಿಕ್ಕೆ ಸಾಕಷ್ಟು ಸಬ್ಸಿಡಿ ಎಲ್ಲ ಕೊಡ್ತಾ ಇದೀವಿಲ್ಲ, ಅದಕ್ಕೊಂದು ಪ್ಲಾನ್ ಅಂತಾನೆ ಮಾಡಿದ್ದಾರೆ. ನಕ್ಷೆಗಳನ್ನೇ ಮಾಡಿದ್ದಾರೆ. ಅದ್ರಲ್ಲಿ ಏನಂದ್ರೆ ಮೇಲ್ಗಡೆ ವೆಂಟಿಲೇಟರ್, ಕೆಳಗಡೆ ವೆಂಟಿಲೇಟರ್, ಮಧ್ಯದಲ್ಲಿ ಕಿಟಕಿ ಅಂತ ಮಾಡಿದ್ದೀವಿ. ಇವ್ರಿಗೆ ತೊಂದರೆ ಆಗದಿದ್ರೆ ಕಿಟಕಿ ಮತ್ತೆ ಬಾಗಿಲು ಮುಚ್ಚಿದ್ರು ಪರವಾಗಿಲ್ಲ, ಕೆಳಗಡೆ ಮತ್ತೆ ಮೇಲ್ಗಡೆ ವೆಂಟಿಲೇಟರ್ ಹೌದು, ಸೂಕ್ತ ವಾತಾಯನ ವ್ಯವಸ್ಥೆನ ಮಾಡ್ಕೊಡ್ಬೇಕಾಗುತ್ತೆ. ಅಕಸ್ಮಾತ್ ಹಂಗೂ ನನ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಆಲ್ಟರ್ನೇಟ್ ಆಗಿ ತಕ್ಕೋಬಹುದು. ಈಗ 3-4 ಇದ್ದಾಗ ಒಂದು ಮುಚ್ಚಿ ಒಂದು ತೆಗೆದು ಮಾಡ್ಕೋಬಹುದು. ಮೇಲೇನು ಅಷ್ಟೇನೆ, ಎಲ್ಲಾ ತೆಗೆಯೋದಕ್ಕೂ ಬದಲು ನಿಮ್ಗೆ ತುಂಬಾ ಜಾಸ್ತಿ ಗಾಳಿ ಬರ್ತಾ ಇದೆ ಅನ್ನಿಸ್ಬಿಟ್ರೆ, ತುಂಬಾ ನಿರಂತರವಾಗಿ ಧೋ ಅಂತ ಉಳಿತಾ ಇದ್ದಾಗ ಹಂಗನ್ಸುತ್ತೆ, ಒಂದೆರಡು ಕಿಟಿಗಳನ್ನ ಪಕ್ಕಪಕ್ಕದ ತೆಗೆದು ಆಲ್ಟರ್ನೇಟ್ ಮಾಡ್ಕೋಬಹುದು. ಹಂಗ್ ಮಾಡಿದಾಗ್ಲೂ ಕೂಡ ಹುಳುಗಳ ಮೇಲೆ ನ್ಯೂಸ್ ಪೇಪರ್ ಹಾಕಿದ್ರೆ ಒಳ್ಳೇದು, ನೀರಿನಂಶ ಹೀರ್ಕೊಡುತ್ತೆ. ಇನ್ನ ಮುಖ್ಯವಾಗಿ ಜ್ವರಗಳ ನಿರ್ವಹಣೆ ಮುಖ್ಯವಾದಂತದ್ದು, ಹೌದು, ವಿಶೇಷವಾಗಿ ಬೆಳೆದಂತ ಹುಳುಗಳ ಹಂತದಲ್ಲಿ. ಮಳೆಗಾಲದ ಮೇಲೆ ನ್ಯೂಸ್ ಪೇಪರ್ ಹಾಕಿದ್ರೆ ಒಳ್ಳೇದು, ನೀರಿನಂಶ ಹೀರ್ಕೊಡುತ್ತೆ. ಇನ್ನ ಮುಖ್ಯವಾಗಿ ಜ್ವರಗಳ ನಿರ್ವಹಣೆ ಮುಖ್ಯವಾದಂತದ್ದು, ಹೌದು, ವಿಶೇಷವಾಗಿ ಬೆಳೆದಂತ ಹುಳುಗಳ ಹಂತದಲ್ಲಿ. ಮಳೆಗಾಲದಲ್ಲಿ ಏನಾದರೂ ವಿಶೇಷವಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗತ್ತೆ? ಹೌದು, ಖಂಡಿತ. ಯಾಕಂದ್ರೆ ಹುಳುಗಳು ಜ್ವರಕ್ಕೆ ಹೋಗ್ಬೇಕಾದ್ರೆ ಆ ಹಾಸಿಗೆ ಒಣಗಿರ್ಬೇಕು, ಇಲ್ಲಾಂದ್ರೆ ಜ್ವರದಲ್ಲಿ ಅವ್ರು ಹೊಸದಾಗಿ ಚರ್ಮ ಬಿಡುವಂತ ಕ್ರಿಯೆ ಏನಿದೆಯಲ್ಲ ಅದು ನಿಧಾನ ಆಗುತ್ತೆ ಮತ್ತೆ ಏರ್ಪೇರಾಗುತ್ತೆ. ಅದಕ್ಕೆ ಇವಾಗ ಗೊತ್ತಾಗುತ್ತೆ ನಮ್ಗೆ ಹುಳಕ್ಕೆ ಜ್ವರಕ್ಕೆ ಹೋಗ್ಬೇಕಂದ್ರೆ ಪ್ರತಿ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಜ್ವರದಿಂದ ಎದ್ದ ನಂತರ ಹುಳುಗಳು ಏರ್ಪೇರಾಗುತ್ತೆ. ಅದಕ್ಕೆ ಇವಾಗ ಗೊತ್ತಾಗುತ್ತೆ ನಮ್ಗೆ ಹುಳಕ್ಕೆ ಜ್ವರಕ್ಕೆ ಹೋಗ್ಬೇಕಂದ್ರೆ ಪ್ರತಿ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಜ್ವರದಿಂದ ಎದ್ದ ನಂತರ ಹುಳುಗಳು ನಿಧಾನಕ್ಕೆ ಸೊಪ್ಪನ್ನು ತಿಂತವೆ, ಮತ್ ಸ್ವಲ್ಪ ಸೊಪ್ಪಿನ ತಿನ್ನೋದು ಜಾಸ್ತಿ ಆಗುತ್ತೆ. ತಿಂದ ತಕ್ಷಣ ಆಗುತ್ತೆ ಅವುಗಳ ಬಾಡಿ ಜ್ವರಕ್ಕೆ ಹೋಗೋದಕ್ಕೆ ಮುಂಚೆ ಮಿಂಚ್ ಒಂಥರ ಅವ್ನ ರೈತ ಹೇಳ್ತಾ. ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಜ್ವರದಿಂದ ಎದ್ದ ನಂತರ ಹುಳುಗಳು ನಿಧಾನಕ್ಕೆ ಸೊಪ್ಪನ್ನು ತಿಂತವೆ, ಮತ್ ಸ್ವಲ್ಪ ಸೊಪ್ಪಿನ ತಿನ್ನೋದು ಜಾಸ್ತಿ ಆಗುತ್ತೆ. ತಿಂದ ತಕ್ಷಣ ಆಗುತ್ತೆ ಅವುಗಳ ಬಾಡಿ ಜ್ವರಕ್ಕೆ ಹೋಗೋದಕ್ಕೆ ಮುಂಚೆ ಮಿಂಚ್ ಒಂಥರ ಅವ್ನ ರೈತ ಹೇಳ್ತಾನೆ, ಮಿಂಚ್ ಬರ್ತಾ ಇದೆ ಇನ್ನೊಂದು ದಿನದಲ್ಲಿ ಜ್ವರಕ್ಕೆ ಹೋಗುತ್ತೆ ಅಂತ ಹೊಳಪು, ಆ ಹಂತಕ್ಕೆ ಅದು ಬೆಳವಣಿಗೆ ಮುಗ್ದೋಗಿರುತ್ತೆ. ಅಂತ ಟೈಮಲ್ಲಿ ಅವನು ತಿಂದ ತಕ್ಷಣ ಆಗುತ್ತೆ ಅವುಗಳ ಬಾಡಿ ಜ್ವರಕ್ಕೆ ಹೋಗೋದಕ್ಕೆ ಮುಂಚೆ ಮಿಂಚ್ ಒಂಥರ ಅವ್ನ ರೈತ ಹೇಳ್ತಾನೆ, ಮಿಂಚ್ ಬರ್ತಾ ಇದೆ ಇನ್ನೊಂದು ದಿನದಲ್ಲಿ ಜ್ವರಕ್ಕೆ ಹೋಗುತ್ತೆ ಅಂತ ಹೊಳಪು, ಆ ಹಂತಕ್ಕೆ ಅದು ಬೆಳವಣಿಗೆ ಮುಗ್ದೋಗಿರುತ್ತೆ. ಅಂತ ಟೈಮಲ್ಲಿ ಅವನು ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಡ್ಬೇಕು. ಆಮೇಲೆ ಏನು ಅಂದ್ರೆ ಸೊಪ್ಪು ಕೊಡ್ಬೇಕಾದ್ರೂ ಕೂಡ ಬೆಳವಣಿಗೆ ನೋಡ್ಕೊಂಡು ಸೊಪ್ಪು ಕೊಡ್ಬೇಕು, ಯಾಕಂದ್ರೆ ಜ್ವರಕ್ಕೆ ಹೋಗ್ಬೇಕಾದ್ರೆ ಜಾಸ್ತಿ ಸೊಪ್ಪು ಕೊಟ್ಟರೆ ಸೊಪ್ಪು ಆಗ್ಬಿಡುತ್ತೆ, ಮತ್ತೆ ಅವ್ನ ಅದನ್ನ ತೆಗಿಬೇಕಾದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸೊಪ್ಪನ್ನ ಕತ್ತರಿಸಿ ಕೊಡ್ಬೇಕು, ಮತ್ತೆ ಅದು ಹೇಗೆ ತಿಂತಾ ಇದೆ ಅನ್ನೋದು ನೋಡ್ಕೊಂಡು ಕೊಡ್ಬೇಕು, ಮತ್ತೆ ಸ್ಥಳಾವಕಾಶ ಕೊಡ್ಬೇಕು. ಜ್ವರಕ್ಕೆ ಕೂರ್ತಾ ಇದೆ ಅನ್ಬೇಕಾದ್ರೆ ಹುಳುಗನ ಹಾಸಿಗೆ ದೊಡ್ಡದು ಮಾಡೋದು ಕಡಿಮೆ ಮಾಡೋದಿಲ್ಲ, ಅದಕ್ಕೆ ಮುಂಚೆನೆ ಒಂದು 50% ಕೂರ್ತಾ ಇದೆ ಅನ್ನಕ್ಕೆ ಮುಂಚೆನೆ ಹಾಸಿಗೆ ದುಡ್ಡದ್ ಮಾಡ್ಬಿಡ್ಬೇಕು. ಕೂತಾಗ ಯಾವುದೇ ರೀತಿಯ ತೊಂದರೆ ಕೊಡಬಾರದು. ಇಲ್ಲ ಇಲ್ಲ, ಹೌದು, ಅನವಶ್ಯಕವಾಗಿ ಅದನ್ನ ನಾವು ಡಿಸ್ಟರ್ಬ್ ಮಾಡಬಾರ್ದು. ಮತ್ತೆ ಇನ್ನೊಂದು ಏನಂದ್ರೆ ಒತ್ತಾಗೂ ಇಡಬಾರ್ದು ಅದನ್ನ, ಹಾಸಿಗೆ ಮೇಲೆ ಏನು ಮುಚ್ಚಬಾರ್ದು, ನ್ಯೂಸ್ ಪೇಪರ್ ಆಗಲಿ ಅಥವಾ ಪ್ಯಾರಫಿನ್ ಪೇಪರ್ ಆಗಲಿ ಮುಚ್ಚಬಾರ್ದು. ಮತ್ತೆ ಸುಮಾರು 95% ಹುಳುಗಳು ಜ್ವರಕ್ಕೆ ಕೂತಿದೆ ಅಂದ ತಕ್ಷಣಕ್ಕೆ ಸ್ವಲ್ಪ ಚೆನ್ನಾಗಿ ಸುಣ್ಣ ಕೊಟ್ಬಿಟ್ಬೇಕು. ಯಾಕಂದ್ರೆ ಅಕಸ್ಮಾತ್ ಯಾವ್ದಾದ್ರು ಹುಳುಗಳು ಎದ್ಬಿಟ್ರೆ ಏನಾಗುತ್ತೆ ಅಂದ್ರೆ ಎದ್ದು ತಿನ್ಬಿಡ್ತವೆ. ಮತ್ತೆ 95% ಕೂತಿದೆ ಅಂದ ತಕ್ಷಣಕ್ಕೆ ಹುಳ ಕೊಟ್ಬಿಟ್ರೆ ಏನಾಗುತ್ತೆ, ಸುಣ್ಣ ಹೊಡೆದ ತಕ್ಷಣ ಹಾಸಿಗೆ ಒಣಗಕ್ಕೆ ಶುರು ಆಗ್ಬಿಡುತ್ತೆ, ಫುಲ್ ಡ್ರೈ ಆಗ್ಬಿಡುತ್ತೆ, ತರ ತರ ಅಂತ ಆಗ್ಬಿಡುತ್ತೆ. ಆಮೇಲೆ ಅದೇ ರೀತಿ ಅವು ಸುಮಾರು 95% ಜ್ವರದಿಂದ ಎದ್ದ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ ಹಾಸಿಗೆ ಸೋಂಕು ನಿವಾರಕ ಅಂದ್ರೆ ರೆಕಮೆಂಡ್ ಮಾಡಿರೋದು ಯಾವುದೇ ಸೋಂಕು ನಿವಾರಕ ಇಲಾಖೆ ಮತ್ತೆ ನಮ್ಮ ಸಂಶೋಧನಾ ಸಂಸ್ಥೆಗಳು ಶಿಫಾರಸು ಮಾಡುವಂತ ಯಾವುದೇ ಸೋಂಕು ನಿವಾರಕ ಆಗ್ಬಹುದು, ವಿಜೇತ ಆಗಬಹುದು, ಎ ಪೌಡರ್ ಆಗಬಹುದು. ಸುಮಾರು 95% ಹುಳುಗಳು ಜ್ವರದಿಂದ ಎದ್ದ ನಂತರ ಹಂತಕ್ಕೆ ಅನುಗುಣವಾಗಿ ಸೊಪ್ಪನ್ನು ತಂದಿಟ್ಕೋಬೇಕು. ಹಂಗಂದ್ರೆ ನಾ ಹೇಳಿದಾಗೆ ಸೊಪ್ಪು ಮೇಲಿಂದ ಕೆಳಗಿನವರೆಗೂ ಒಂದೇ ರೀತಿ ಇದ್ರೂ ಕೂಡ ಮೇಲಿನ ಸೊಪ್ಪಿನಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ, ಕೆಳಭಾಗ ಸೊಪ್ಪಿನಲ್ಲಿ ನೀರಿನಂಶ ಕಡಿಮೆ ಇರುತ್ತೆ. ಈಗ ಚಾಕಿ ಒಂದೇ ಹಂತದಿಂದ ಎದ್ದ ತಕ್ಷಣಕ್ಕೆ ನಾವು ಕೆಳಭಾಗದ ಎಲೆ ಕೊಡ್ಲಿಕ್ಕೆ ಆಗುದಿಲ್ಲ, ಮೇಲಿಂದ ಒಂದು ಎರಡು ಮೂರನೇ ಎಲೆ ಅಥವಾ ನಾಲ್ಕನೇ ಎಲೆ ತನಕ ಕೊಡಬಹುದು. ಆತರ ಹಂತಕ್ಕೆ ಅನುಗುಣವಾಗಿ ಸೊಪ್ಪನ್ನು ತಂದು ಕಟ್ ಮಾಡಿಟ್ಕೊಂಡು ಹುಳುಗಳಿಗೆ ಹಾಸಿಗೆ ಸೋಂಕು ನಿವಾರಕನ ಸಿಂಪಡಿಸಿ 95% ಎದ್ದ ನಂತರ ಸಿಂಪಡಿಸಿ ಒಂದು ಅರ್ಧ ಗಂಟೆ ಬಿಟ್ಟು ತಕ್ಷಣ ಸೊಪ್ಪನ್ನು ಕೊಡಬೇಕು. ಕೆಲವು ಸತಿ ಏನ್ ಮಾಡ್ತಾರೆ ಅಂದ್ರೆ ರೈತರು ತೋಟದಲ್ಲೇ ಅವ್ರದ್ದು ಹುಳ ಸಾಕಾಣಿಕೆ ಇರುತ್ತಲ್ವಾ, ಪೌಡರ್ ಹೊಡೆದ್ಬಿಟ್ಟು ಹೋಗಿ ಸೊಪ್ಪು ಇತ್ಕೊಂಬರ್ತೀನಿ ಅಂತ ಹೋಗ್ತಾರೆ. ಇದನ್ನು ಮಾಡಬಾರ್ದು, ಯಾಕಂದ್ರೆ ಹುಳುಗಳು ಆಗತಾನೆ ಜ್ವರದಿಂದ ಎದ್ದಿರೋದ್ರಿಂದ ಅವ್ರ ಚರ್ಮ ತುಂಬಾ ಸೂಕ್ಷ್ಮ ಆಗಿರೋದ್ರಿಂದ ಕೆಲವು ಸತಿ ಅದ್ರ ಬಾಯಿ ಮೂಲಕನು ಎದ್ದಿರೋದ್ರಿಂದ ತಿನ್ನಕ್ ಇದ್ ಮಾಡ್ಬಿಡುತ್ತೆ, ತಿನ್ಬಿಟ್ಟು ಕೆಲವು ಸತಿ ಅದು ವಾಂತಿ ಮಾಡ್ಕೊಳುತ್ತೆ. ಕೆಲಸ ರೈತನ ಮತ್ತೆ ತಂದಿದ್ದಾರೆ, ಮೇಡಮ್ ಜ್ವರದಿಂದ ಎತ್ತು ಮೇಡಮ್ ನಾವು ಸೊಪ್ಪು ಹಾಕಿದ್ವಿ ನೋಡಿ ಮೇಡಮ್ ಎಲ್ಲ ಹುಳುಗಳು ವಾಂತಿ ಮಾಡ್ಕೊಂಡ್ಬಿಟ್ಟು ಅಂತ ತರ್ತಾರೆ. ಯಾಕಂದ್ರೆ ಸುಣ್ಣ ತಿಂದಿರುತ್ತೆ ಮತ್ತೆ ಈ ಸೋಂಕು ನಿವಾರಕದಲ್ಲಿ ಕೆಲವು ರೋಗಾಣುವನ್ನ ನಿರೋಧಿಸುವಂತ ಅಂಶ ಇರುತ್ತೆ. ಹೌದು, ಅದು ಬಾಯಿಂದ ಹೋಗಿ ಹುಳುಕೆ ತೊಂದರೆ ಆಗುತ್ತೆ. ಅದಕ್ಕೆ ಯಾವಾಗ್ಲೂ ಸೊಪ್ಪನ್ನ ತಂದಿಟ್ಕೊಂಡು ಹುಳುಗಳ ಮೇಲೆ ಹಾಸಿಗೆ ಸೋಂಕು ನಿವಾರಕ ಸಿಂಪಡಿಸಿ ಅರ್ಧ ಗಂಟೆ ಅಷ್ಟರಲ್ಲಿ ಸೊಪ್ಪು ಕೊಟ್ಬಿಡ್ಬೇಕು ಇಮಿಡಿಯೇಟ್. ರೆಂಬೆ ಹುಳು ಸಾಕಾಣಿಕೆ ಪದ್ಧತಿಯಲ್ಲಿ ಇದೇ ರೀತಿ ಮಾಡಬೇಕಾಗುತ್ತೆ, ಎರಡರಲ್ಲೂ ಮಾಡಬಹುದು. ತಟ್ಟೆನಲ್ಲಿ ಅಂದ್ರೆ ಪ್ರತಿ ತಟ್ಟೆ ಎಳೆದು ಕೊಡಬೇಕಾಗುತ್ತೆ. ಹೇಗ್ ಮಾಡ್ಬೇಕಂದ್ರೆ ಅದರಲ್ಲಿ ಫಸ್ಟ್ ಯಾವ ತಟ್ಟೆಯಿಂದ ನಾವು ಹಾಸಿಗೆ ಸೋಂಕು ನಿವಾರಕನ ಧೂಳೀಕರಿಸಕ್ಕೆ ಶುರು ಮಾಡಿರ್ತೀವೋ ಆ ತಟ್ಟೆಯಿಂದಾನೆ ಫಸ್ಟ್ ಸೊಪ್ಪು ಕೊಡಬೇಕು. ಕೊನೆಯಲ್ಲಿ ಸೋಂಕು ನಿವಾರಕ ಕೊಟ್ಟಿರ್ತೀವಲ್ಲ ತಕ್ಷಣ ಅಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು. ಈ ಹಾಸಿಗೆ ಇದ್ರಲ್ಲೂ ಅಷ್ಟೇ, ಶೂಟರಿಂಗ್ ಅಲ್ಲಿ ಮಾಡ್ತೀವಲ್ಲ ಅದರಲ್ಲೂ ಕೂಡ ಅಷ್ಟೇ. ಎಲ್ಲಿ ಫಸ್ಟ್ ನಾವು ಹಾಸಿಗೆ ಸೋಂಕು ನಿವಾರಕ ಬಳಸಿರ್ತೀವಿ ಅಲ್ಲಿಂದಾನೆ ಸೊಪ್ಪು ನೀಡಕ್ಕೆ ಶುರು ಮಾಡ್ಬೇಕು. ಕೆಲವು ಸತಿ ರೈತ ಏನ್ ಮಾಡ್ತಾರೆ, ಇಲ್ಲಿ ಹತ್ರ ಇದೆಯಲ್ಲ ಅಂತ ಹಿಂಗೆ ಸ್ಟಾರ್ಟ್ ಮಾಡ್ಬಿಟ್ಟು ಹಂಗೆ ಮಾಡುವ. ಇನ್ನು ಈ ಮಳೆಗಾಲದಲ್ಲಿ ಸೊಪ್ಪಿನ ಶೇಖರಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಮಳೆಗಾಲದಲ್ಲಿ ಜಾಸ್ತಿ ಅದೇ ಇಂಪಾರ್ಟೆಂಟ್, ಯಾಕಂದ್ರೆ ಮಳೆ ಬರ್ತಾ ಇರುತ್ತೆ, ಸೊಪ್ಪು ತಂದು ಕಿತ್ಕೊಂಬಂದು ಇಟ್ಕೊಂಡು ಕ್ಲೀನಾಗಿ ನೋಡ್ಕೋಬೇಕಾಗುತ್ತೆ. ಆಮೇಲೆ ಏನಂದ್ರೆ ಸಾಧ್ಯವಾದಷ್ಟು ಸೊಪ್ಪನ್ನ ಈಶಾನ್ಯ ಭಾಗದ ಕೊಠಡಿನಲ್ಲಿ ಇಟ್ಕೋಬೇಕು, ಯಾಕಂದ್ರೆ ಅಲ್ಲಿ ಕಡಿಮೆ ಬಿಸಿಲು ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಆಮೇಲೆ ಏನು ಅಂತ ಹೇಳಿದ್ರೆ ಈ ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಸೊಪ್ಪನ್ನು ತಗೊಂಡೋಗಿ ಹುಳು ಸಾಕಾಣಿಕೆ ಮನೇಲಿ ಇಡಬಾರ್ದು, ಯಾಕಂದ್ರೆ ಅಲ್ಲೇ ಸಾಕಷ್ಟು ತೇವಾಂಶ ಇರುತ್ತೆ, ಇದರಿಂದ ಇನ್ನೊಂದಷ್ಟು ತೇವಾಂಶ ಆಗುತ್ತೆ. ಅದಕ್ಕೆ ಸಾಧ್ಯವಾದಷ್ಟು ಪ್ರತ್ಯೇಕವಾಗಿ ಸೊಪ್ಪು ಶೇಖರಣಾ ಕೊಠಡಿ ಇರಬೇಕು. ಇಲ್ಲಾಂದ್ರೆ ಏನು ಇವರು ಚಾಕಿ ಸಾಕಾಣಿಕೆ ಮಾಡಿರ್ತಾರೆ, ಖಾಲಿ ಇರುತ್ತೆ, ಅದೇ ಜಾಗನ ಸೊಪ್ಪು ಶೇಖರಣಾ ಕೊಠಡಿಯಾಗಿ ಇಟ್ಕೋಬಹುದು. ಆಮೇಲೆ ಏನು ಅಂತಂದ್ರೆ ಈಗ ನಾವು ತಟ್ಟೆನಲ್ಲಿ ಸಾಕ್ಬೇಕಾದ್ರೆ ಸೊಪ್ಪನ್ನ ಬಿಡಿಸ್ತಾರೆ, ಆ ಸೊಪ್ಪನ್ನ ಬಿಡಿಸಿದ್ರು ಕೂಡ ಅದ್ರಲ್ಲಿ ನೀರ್ ಇದ್ರೆ ತಂದ್ಬಿಟ್ಟು ಆರಿಸ್ಬಿಟ್ಟು ಕೆಳಗಡೆ ಒಂದು ಗೋಣಿ ಚೀಲ ಹಾಕ್ಬೇಕು, ಇಷ್ಟೋ ಗೋಣಿ ಚೀಲಗಳು ಇರುತ್ತಲ್ಲ, ಕ್ಲೀನಾಗಿ ಅದನ್ನೆಲ್ಲ ಕಟ್ ಮಾಡ್ಬಿಟ್ಟು ಹೊಲ್ದು ಬಿಟ್ಟು ಹಾಗೆ ಇಟ್ಕೋಬಹುದು. ಆಮೇಲೆ ಏನು ಅಂತಂದ್ರೆ ಈಗ ನಾವು ತಟ್ಟೆನಲ್ಲಿ ಸಾಕ್ಬೇಕಾದ್ರೆ ಸೊಪ್ಪನ್ನ ಬಿಡಿಸ್ತಾರೆ, ಆ ಸೊಪ್ಪನ್ನ ಬಿಡಿಸಿದ್ರು ಕೂಡ ಅದ್ರಲ್ಲಿ ನೀರ್ ಇದ್ರೆ ತಂದ್ಬಿಟ್ಟು ಆರಿಸ್ಬಿಟ್ಟು ಕೆಳಗಡೆ ಒಂದು ಗೋಣಿ ಚೀಲ ಹಾಕ್ಬೇಕು, ಇಷ್ಟೋ ಗೋಣಿ ಚೀಲಗಳು ಇರುತ್ತಲ್ಲ, ಕ್ಲೀನಾಗಿ ಅದನ್ನೆಲ್ಲ ಕಟ್ ಮಾಡ್ಬಿಟ್ಟು ಹೊಲ್ದು ಬಿಟ್ಟು ಡಿಸ್ಇನ್ಫೆಕ್ಟ್ ಮಾಡಿ ಇಟ್ಕೋಬೇಕು. ನೆಲ ಮೇಲೆ ಹರಡ್ಬಿಟ್ಟು ಸೊಪ್ಪನ್ನ ಅದ್ರ ಮೇಲೆ ಹಾಕಿ ಆರಿಸ್ಬಿಟ್ಟು ಇದನ್ನ ಅಳ್ಳಕ್ವಾಗಿ ತುಂಬಬೇಕು, ಅಂದ್ರೆ ಲೂಸ್ ಆಗಿ ತುಂಬಬೇಕು. ಒಳ್ಳೆ ಇದ್ರ ತರ ತುಂಬಿಟ್ರೆ ಏನಾಗುತ್ತೆ ಅಂದ್ರೆ ಕಾವು ಬರುತ್ತೆ, ಅದರ ಸೊಪ್ಪನಲ್ಲಿರುವಂತ ಎಲ್ಲ ಅಂಶಗಳು ಹಾಳಾಗುತ್ತೆ. ಆ ರೀತಿಯ ಶೇಖರಣೆ ತಾಜಾ ಚೆನ್ನಾಗಿ ಕೂಡ ಹೋಗುತ್ತೆ. ಇನ್ನು ರೆಂಬೆ ಸಾಕಾಣಿಕೆ ಅಂತ ಅದೇ ಶೂಟ್ ಟ್ರೈನಿಂಗ್ ನಲ್ಲಿ ಆದ್ರೆ ಏನ್ ಮಾಡ್ಬೇಕಂದ್ರೆ ರೆಂಬೆಗಳನ್ನ ಕಟ್ ಮಾಡ್ಕೊಂಡು ತಗೊಂಬಂದು ನೇರವಾಗಿ ಮೇಲ್ಮುಖವಾಗಿ ನಿಲ್ಲಿಸ್ಬೇಕು, ನಿಲ್ಲಿಸ್ಬಿಟ್ಟು ಅದ್ರ ಮೇಲೆ ಶುಭ್ರವಾದ ಗೋಣಿತಾಟನ್ನ ಮುಚ್ಚಿ ಶೇಖರಣೆ ಮಾಡ್ಬೇಕು. ಇನ್ನು ಮಳೆಗಾಲದಲ್ಲಿ ಹಾಸಿಗೆ ಸೋಂಕು ನಿವಾರಕಗಳನ್ನು ಎಲ್ಲ ಹಂತಗಳಲ್ಲೂ ಬಳಸಬೇಕಾಗುತ್ತೆ? ಖಂಡಿತ, ನಾನು ಆಗಲೇ ಹೇಳಿದೆ ಚಾಕಿ ಕಟ್ಟಬೇಕಾದ್ರೆ ಬಳಸಬೇಕಾಗುತ್ತೆ. ಚಾಕಿ ಕಟ್ಟಬೇಕಾದ್ರೆ ಮೊದಲು ಒಂದು ತೆಳ್ಳಗೆ ಮೂಕು ಪೌಡರ್ ಹಾಕದಂಗೆ ಮಾಡಬೇಕು. ಮೊದಲನೇ ಜ್ವರಕ್ಕೆ ಹೋಗೋಕ್ಕಿಂತ ಮುಂಚೆ ಅಂದರೆ ಮಿಂಚು ಹುಟ್ಟೋದಕ್ಕಿಂತ ಮುಂಚೆ ಒಂದ್ಸರಿ ಬಳಸಬೇಕು. ಮೊದಲನೇ ಜ್ವರದಿಂದ ಎದ್ದ ನಂತರ ಒಂದು ಬಾರಿ ಅಂದರೆ ಎದ್ದ ತಕ್ಷಣ, ಅದೇ ರೀತಿ ಎರಡನೇ ಜ್ವರ, ಮೂರನೇ ಜ್ವರದಿಂದ ಎದ್ದ ನಂತರ ಮೊದಲನೇ ದಿನ, ಆದರೆ ಮಾತ್ರ ನಾಲ್ಕನೇ ಜ್ವರದಿಂದ ಎದ್ದ ಮೇಲೆ ಎರಡು ಸತಿ ಕೊಡಬೇಕಾಗುತ್ತೆ. ಯಾಕಂದರೆ ಅವಧಿ ಜಾಸ್ತಿ ಇರುತ್ತೆ, 6-7 ದಿನ ಇರುತ್ತೆ. ಕೆಲವು ಸತಿ ಸ್ವಲ್ಪ ಟೆಂಪರೇಚರು ಕಡಿಮೆ ಆಗಿಬಿಟ್ರೆ 7-8 ದಿನ ಆಗೋಗುತ್ತೆ. ಅದರಲ್ಲಿ ಎರಡು ಬಾರಿ ಕಡ್ಡಾಯವಾಗಿ ಬಳಸಬೇಕು, ಒಂದು ನಾಲ್ಕನೇ ಜ್ವರದಿಂದ ಮೇಲೆ ಮೊದಲನೇ ದಿನ, ಮೂರನೇ ದಿನ ಕಡ್ಡಾಯವಾಗಿ ಬಳಸಬೇಕಾಗುತ್ತೆ. ಏನಂದ್ರೆ ಹಾಸಿಗೆನಲ್ಲಿ ಯಾವಾಗ ಸೊಪ್ಪಿರಲ್ಲ ಆವಾಗ ಹುಳುಗಳ ಮೇಲೆ ಧೂಳೀಕರಿಸ್ಬಿಟ್ಟು ಹೇಗೆ ಅಂದ್ರೆ ಒಂದು ಚದರ ಅಡಿಗೆ 4-5 ಗ್ರಾಮ್ ಅಂದ್ರೆ 100 ಮೊಟ್ಟೆಗೆ ಕನಿಷ್ಠ 4-5 ಕೆಜಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ನಾನು ಸ್ವಲ್ಪ ಡಿಸ್ಇನ್ಫೆಕ್ಟೆಂಟ್ ಕೊಟ್ಟೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಸುಮ್ನೆ ಒಂದಿಷ್ಟು ಒಂದ್ 2 ಕೆಜಿನೋ 1 ಕೆಜಿನೋ ಕೊಟ್ಬಿಟ್ಟು ಮೇಡಮ್ ನಾನು ಹಾಕಿದ್ದೆ ಮೇಡಮ್ ಅಂತಾರೆ, ಹಂಗೂ ಏನೋ ಬಂತು ಅಂತ ಹೇಳ್ತಾರೆ. ಹಂಗಿರ್ಬಾರ್ದು. ಶಿಫಾರಸ್ನಂತೆ ಶಿಫಾರಸ್ ಮಾಡಿದ ಸೋಂಕು ನಿವಾರಣೆ, ಹಾ ನಾ ಹೇಳದ್ನಲ್ಲ, ಸುರಕ್ಷಾ ಬದಲು ಇನ್ನೊಂದು ಯಾವ್ದೋ ಬಳಸೋದು ಹಂಗಿಲ್ಲ. ಬೆಸ್ಟ್ ಅಂದ್ರೆ ಇವತ್ತಿಗೆ ವಿಜೇತ ಮತ್ತೆ ವಿಜೇತ ಸಪ್ಲಿಮೆಂಟ್ ಎರಡು ತುಂಬಾ ಒಳ್ಳೇದಿದೆ. ವಿಜೇತ ಹಾಲು ಮತ್ತು ಸಪ್ಪೆಗೆ ಹಂಗಿರ್ಬಾರ್ದು. ಶಿಫಾರಸ್ನಂತೆ ಶಿಫಾರಸ್ ಮಾಡಿದ ಸೋಂಕು ನಿವಾರಣೆ, ಹಾ ನಾ ಹೇಳದ್ನಲ್ಲ, ಸುರಕ್ಷಾ ಬದಲು ಇನ್ನೊಂದು ಯಾವ್ದೋ ಬಳಸೋದು ಹಂಗಿಲ್ಲ. ಬೆಸ್ಟ್ ಅಂದ್ರೆ ಇವತ್ತಿಗೆ ವಿಜೇತ ಮತ್ತೆ ವಿಜೇತ ಸಪ್ಲಿಮೆಂಟ್ ಎರಡು ತುಂಬಾ ಒಳ್ಳೇದಿದೆ. ವಿಜೇತ ಹಾಲು ಮತ್ತು ಸಪ್ಪೆಗೆ ಸಪ್ಲಿಮೆಂಟ್ ಸುಂಟ್ಕಟ್ಟಿಗೆ ಬೆಸ್ಟ್ ಇವತ್ತು. ಯಾವತ್ತು ಕೂಡ ಯಾವ್ದೇ ರೈತನ ಕೇಳಿ ಸಪ್ಪೆಗೆ ಸಪ್ಲಿಮೆಂಟ್ ಸುಂಟ್ಕಟ್ಟಿಗೆ ಬೆಸ್ಟ್ ಇವತ್ತು. ಯಾವತ್ತು ಕೂಡ ಯಾವ್ದೇ ರೈತನ ಕೇಳಿದ್ರು ಅವ್ನು ಹೇಳದ ವಿಜೇತ ವಿಜೇತ ಸಪ್ಲಿಮೆಂಟ್, ಅದೆರಡು ತುಂಬಾ ಒಳ್ಳೆ ಫಲಿತಾಂಶ ನೀಡಿದೆ. ಅದರಿಂದ ಅದೆರಡನ್ನು ಬಳಸೋದು ಒಳ್ಳೇದು. ಮತ್ತೇನು ಅಂತಂದ್ರೆ, ಸೊಪ್ಪು ತಿನ್ಬೇಕಾದ್ರೆ ಅದ್ರ ಮೇಲೆ ಹಾಸಿಗೆ ಸೋಂಕು ನಿವಾರಕಗಳು ಹಾಕ್ಬಾರ್ದು ಸಪ್ಲಿಮೆಂಟ್. ಅದೆರಡು ತುಂಬಾ ಒಳ್ಳೆ ಫಲಿತಾಂಶ ನೀಡಿದೆ. ಅದರಿಂದ ಅದೆರಡನ್ನು ಬಳಸೋದು ಒಳ್ಳೇದು. ಮತ್ತೇನು ಅಂತಂದ್ರೆ, ಸೊಪ್ಪು ತಿನ್ಬೇಕಾದ್ರೆ ಅದ್ರ ಮೇಲೆ ಹಾಸಿಗೆ ಸೋಂಕು ನಿವಾರಕಗಳು ಹಾಕ್ಬಾರ್ದು. ಯಾಕಂದ್ರೆ ಹುಳ ತಿಂತಾ ಇರತ್ತೆ, ಮತ್ತೆ ಆ ಸೊಪ್ಪಿನ ಮೇಲೆ ಹೋಗ್ಬಿಟ್ಟು ಅದಕ್ಕೆ ಮತ್ತೆ ತೊಂದರೆ ಮಾಡತ್ತೆ ಅನ್ನೋ ಉದ್ದೇಶಕ್ಕೆ. ಅಂತಂದ್ರೆ ಸೊಪ್ಪು ತಿನ್ಬೇಕಾದ್ರೆ ಅದ್ರ ಮೇಲೆ ಹಾಸಿಗೆ ಸೋಂಕು ನಿವಾರಕಗಳು ಹಾಕ್ಬಾರ್ದು. ಯಾಕಂದ್ರೆ ಹುಳ ತಿಂತಾ ಇರತ್ತೆ, ಮತ್ತೆ ಆ ಸೊಪ್ಪಿನ ಮೇಲೆ ಹೋಗ್ಬಿಟ್ಟು ಅದಕ್ಕೆ ಮತ್ತೆ ತೊಂದರೆ ಮಾಡತ್ತೆ ಅನ್ನೋ ಉದ್ದೇಶಕ್ಕೆ. ಅದರಲ್ಲೂ ರಾಸಾಯನಿಕ ಇರೋದ್ರಿಂದ. ಇನ್ನ ಈ ಮಳೆಗಾಲದಲ್ಲಿ ಈ ಹಣ್ಣಾಗುವಂತ ಹುಳುಗಳನ್ನ ಯಾವ ರೀತಿ ನಾವು ನಿರತ್ತೆ, ಮತ್ತೆ ಆ ಸೊಪ್ಪಿನ ಮೇಲೆ ಹೋಗ್ಬಿಟ್ಟು ಅದಕ್ಕೆ ಮತ್ತೆ ತೊಂದರೆ ಮಾಡತ್ತೆ ಅನ್ನೋ ಉದ್ದೇಶಕ್ಕೆ. ಅದರಲ್ಲೂ ರಾಸಾಯನಿಕಗಳಿರುತ್ತೆ, ರಾಸಾಯನಿಕ ಇರೋದ್ರಿಂದ. ಇನ್ನ ಈ ಮಳೆಗಾಲದಲ್ಲಿ ಈ ಹಣ್ಣಾಗುವಂತ ಹುಳುಗಳನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡ್ಕೋಬೇಕಾಗತ್ತೆ? ಹಣ್ಣಾಗುವಂತ ಹುಳು ಅಂತಂದ್ರೆ 5ನೇ ಹಂತದ 6 ದಿನದ ನಂತರ ಹಣ್ಣಾಗುತ್ತೆ. ಇನ್ನ ಈ ಮಳೆಗಾಲದಲ್ಲಿ ಈ ಹಣ್ಣಾಗುವಂತ ಹುಳುಗಳನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡ್ಕೋಬೇಕಾಗತ್ತೆ? ಹಣ್ಣಾಗುವಂತ ಹುಳು ಅಂತಂದ್ರೆ 5ನೇ ಹಂತದ 6 ದಿನದ ನಂತರ ಹಣ್ಣಾಗುತ್ತೆ. ಅಂದ್ರೆ ಈ ಹಣ್ಣಾದ ಹುಳುಗಳಿಗೇನು ಅಂತಂದ್ರೆ ದೇಹ ಸಾಕಷ್ಟು ಬೆಳವಣಿಗೆ, ಸುಮಾರು ಚಾಕಿಗೇನು ಅಂತಂದ್ರೆ ದೇಹ ಸಾಕಷ್ಟು ಬೆಳವಣಿಗೆ, ಸುಮಾರು ಚಾಕಿ ಆದ ದಿನದಿಂದ ಹಣ್ಣಾಗೋ ಹುಳದ ಹಂತಕ್ಕೆ ಸುಮಾರು 10,000 ಪಟ್ಟು ಜಾಸ್ತಿ ಆಗುತ್ತೆ. ದೇಹದಲ್ಲಿ ತೂಕ ಜಾಸ್ತಿ ಮಾಡ್ಕೊಳ್ಳಕ್ಕೆ ಸ್ವಪ್ನಲ್ಲಿರೋ ನೀರಿನಂಶ ಕೂಡ ಸೇರ್ಕೊಳ್ಳುತ್ತೆ. ಈ ಹಣ್ಣಾಗ್ಬೇಕಾದ್ರೆ ದೇಹದ ನೀರಿನಂಶ ಎಲ್ಲ ಟೆಂಪರೇಚರ್ನ 24 ಡಿಗ್ರಿ ಸೆಂಟಿಗ್ರೇಡ್, ಶೈತ್ಯಾಂಶ ಮಾತ್ರ ತುಂಬಾ ಕಡಿಮೆ ಇಟ್ಕೋಬೇಕು, 60-65%. ಯಾಕಂದ್ರೆ ತನ್ನ ದೇಹದಿಂದನೇ ಅದು ಶೈತ್ಯಾಂಶ ಆಚೆ ಹಾಕಕ್ ಹೋಗುತ್ತೆ. ನೋಡಿರ್ಬೋದು ನೀವು, ಹಣ್ಣದ ಹುಳು ಬೆಳೆದ 5ನೇ ಹಂತದಲ್ಲಿ 5ನೇ ದಿನದ ಹುಳುಗಿಂತ ಹಣ್ಣದ ಹುಳು ತುಂಬಾ ಸಣ್ಣ ಆಗ್ಬಿಡುತ್ತೆ. ಆದ್ರೆ ಬಹುಶಃ ಅದು ಬಾಡಿ ತುಂಬಾ ಪರ್ಸೆಂಟ್, ಯಾಕಂದ್ರೆ ತನ್ನ ದೇಹದಿಂದನೇ ಅದು ಶೈತ್ಯಾಂಶ ಆಚೆ ಹಾಕಕ್ ಹೋಗುತ್ತೆ. ನೋಡಿರ್ಬೋದು ನೀವು, ಹಣ್ಣದ ಹುಳು ಬೆಳೆದ 5ನೇ ಹಂತದಲ್ಲಿ 5ನೇ ದಿನದ ಹುಳುಗಿಂತ ಹಣ್ಣದ ಹುಳು ತುಂಬಾ ಸಣ್ಣ ಆಗ್ಬಿಡುತ್ತೆ. ಆದ್ರೆ ಬಹುಶಃ ಅದು ಬಾಡಿ ತುಂಬಾ ಶ್ರಿಂಕ್ ಮಾಡ್ದಂಗ ಆಗ್ಬಿಡುತ್ತೆ. ಅದರಲ್ಲಿ ಹೆಚ್ಚು ಕಾಣಿಸೋದು ಅಂದ್ರೆ ಬರೀ ರೇಷ್ಮೆ ಗ್ರಂಥಿಗಳು ಮಾತ್ರ. ತನ್ನ ದೇಹದಿಂದ 5ನೇ ದಿನದ ಹುಳುಗಿಂತ ಹಣ್ಣದ ಹುಳು ತುಂಬಾ ಸಣ್ಣ ಆಗ್ಬಿಡುತ್ತೆ. ಆದ್ರೆ ಬಹುಶಃ ಅದು ಬಾಡಿ ತುಂಬಾ ಶ್ರಿಂಕ್ ಮಾಡ್ದಂಗ ಆಗ್ಬಿಡುತ್ತೆ. ಅದರಲ್ಲಿ ಹೆಚ್ಚು ಕಾಣಿಸೋದು ಅಂದ್ರೆ ಬರೀ ರೇಷ್ಮೆ ಗ್ರಂಥಿಗಳು ಮಾತ್ರ. ತನ್ನ ದೇಹದಿಂದ ಶೈತ್ಯಾಂಶ ಆಚೆ ಹಾಕುತ್ತೆ ಅಂದ್ರೆ ಅದು ಇನ್ನೇನು ಚಂದ್ರಿಕೆಗೆ ಬಿಟ್ಟು ಇನ್ನೇನು ಗೂಡು ಕಟ್ಟಕ್ ಶುರು ಮಾಡ್ಬೇಕು ಅಂದ್ರೆ ಒಂದು ತೇವಾದ ಹಿಕ್ಕೆ ಹಾಕುತ್ತೆ. ಅದ್ರಲ್ಲಿ ತುಂಬಾ ನೀರಿನಿಂಶ ಇರುತ್ತೆ, ಆ ನೀರಿನಿಂಶ ಆಚೆ ಹೋಗ್ಬೇಕು. ಅವಾಗ ಏನು ಅಂತಂದ್ರೆ ಹುಳು ಹಣ್ಣಾಗ್ತಾ ಇದೆ ಅನ್ಬೇಕಾದ್ರೇನೆ ಉಷ್ಣಾಂಶ ಮತ್ತೆ ಶೈತ್ಯಾಂಶ ಕಡಿಮೆ ಇರೋ ಕಡೆ ನೋಡ್ಕೋಬೇಕು. ಅಂದ್ರೆ ಚೆನ್ನಾಗಿ ಗಾಳಿ ಆಡ್ಬೇಕು, ಮಳೆ ಬರ್ತಾ ಇದೆ ಅಂದ್ರೆ ಕಿಡಿಗಳು ಮುಚ್ಚೋದು ಆತರ ಮಾಡಬಾರ್ದು. ಆಮೇಲೆ ಹಣ್ಣು ಹುಳುಗಳನ್ನ ಆಯ್ಕೊಂಡು ಚಂದ್ರಿಕೆಗೆ ಬಿಡ್ಬೇಕಾದ್ರೆ ಒತ್ತಾಗಿ ಬಿಡಬಾರ್ದು. ಸುಮಾರು 40-50 ಹುಳ ಅಷ್ಟು ಮಿನಿಮಮ್. ಹತ್ತತ್ತಾಗ ಬಿಟ್ರೆ ಏನಂದ್ರೆ ಡಬಲ್ ಗುಡುಗಳು ಜಾಸ್ತಿ ಆಗುತ್ತೆ, ಮತ್ತೆ ಉಚ್ಚ ಗುಡುಗಳು ಜಾಸ್ತಿ ಆಗುತ್ತೆ. ಆಮೇಲೆ ಏನು ಅಂತಂದ್ರೆ ಚಂದ್ರಿಕೆಗಳನ್ನ ಗಾಳಿ ಆಡೋ ಜಾಗದಲ್ಲಿ ಇಡ್ಬೇಕು. ಈಗ ಏನ್ ಮಾಡ್ತಾರೆ, ಚಂದ್ರಿಕೆ ಎಲ್ಲ ಆದ ತಕ್ಷಣಕ್ಕೆ ತಗೊಂಡೋಗ್ಬಿಟ್ಟು ಎಲ್ಲ ಒಂದ್ ರೂಮಲ್ಲಿ ಕೂಟ್ಬಿಟ್ಟು ಹಾಕ್ಬಿಟ್ಟು ಹೊಟ್ಟೋಗ್ತಾರೆ, ಹಂಗ್ ಮಾಡಬಾರ್ದು. ಎಲ್ಲ ಚೆನ್ನಾಗಿ ಗಾಳಿ ಬರ್ಬೇಕಂದ್ರೆ ತಕ್ಷಣಕ್ಕೆ ತಗೊಂಡೋಗ್ಬಿಟ್ಟು ಎಲ್ಲ ಒಂದ್ ರೂಮಲ್ಲಿ ಕೂಟ್ಬಿಟ್ಟು ಹಾಕ್ಬಿಟ್ಟು ಹೊಟ್ಟೋಗ್ತಾರೆ, ಹಂಗ್ ಮಾಡಬಾರ್ದು. ಎಲ್ಲ ಚೆನ್ನಾಗಿ ಗಾಳಿ ಬರ್ಬೇಕಂದ್ರೆ ಆ ಗೂಡು ಕಟ್ಟಕ್ಕೆ ಸುಮಾರು ಡಿಪೆಂಡಿಂಗ್ ಆನ್ ದ ರೇಸ್ 48-72 ಗಂಟೆ ಬೇಕಾಗುತ್ತೆ ಪೂರ್ತಿ ಇದು ಗೂಡು ಕಟ್ಟಲಿಕ್ಕೆ. ಅವಾಗ ಗೂಡು ಕಟ್ಟಬೇಕಾದ್ರೂ ಕೂಡ ಒಳಗಡೆ ಹುಳ ಇರೋದ್ರಿಂದ ಅದು ಉಸಿರಾಡ್ತಾ ಇರುತ್ತೆ, ಮತ್ತೆ ಅದ್ರ ಬಾಡಿಯಿಂದ ತೇವಾಂಶ ಆಚೆ ರಿಲೀಸ್ ಆಗ್ತಾ ಇರುತ್ತೆ. ಈಗ ಹಣ್ಣಾಗ್ಬೇಕಾದ್ರೆ ಅದು 5 ಗ್ರಾಮ್ ಇದ್ದಿದ್ದು ಗೂಡಿಗೆ ಬರ್ಬೇಕಾದ್ರೆ 2.2 ಬರುತ್ತೆ. ಅಂದ್ರೆ ಎಷ್ಟು ಅದ್ರ ದೇಹದಿಂದ ನೀರಿನಂಶ ಆಚೆ ಕಟ್ಕೊಳ್ಳೋದು. ತೂಕ ಎಲ್ಲ ನೀರಿನಂಶದಲ್ಲೇ ಹೋಗುತ್ತೆ, ಹಿಕ್ಕೆ ಎಲ್ಲ ಹೋಗೋದು ತುಂಬಾ ಕಡಿಮೆ, ತುಂಬಾ ನೀರಿನಂಶ ಅದು ಕಳ್ಕೊಳುತ್ತೆ. ಅದಕ್ಕೆ ಚೆನ್ನಾಗಿ ಗಾಳಿ ಆಡ್ಬೇಕು, ಮತ್ತೆ ನೀರಿನಂಶ ಕಡಿಮೆ ಇರೋ ಹಂಗೆ ನಾವು ಅದು ನೋಡ್ಕೋಬೇಕು. ಚಂದ್ರಿಕೆಗಳು ಇಡ್ತೀವಲ್ಲ, ಆ ಜಾಗದಲ್ಲಿ ನೀರಿನಂಶನ ಕಡಿಮೆ ಮಾಡ್ಬೇಕು. ಅಂದ್ರೆ ಇವಾಗ ಮಳೆ ಬರ್ತಾ ಇದೆ ಅಂದ್ರೆ ಹೀಟರ್ಗಳನ್ನ ಆನ್ ಮಾಡ್ಕೋಬೇಕಾಗುತ್ತೆ, ಅಥವಾ ಹೀಟರ್ಗಳು ಅವ್ರಿಗೆ ಆಗಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ ಅಂತ ಹೇಳಿದ್ರೆ ಕಲ್ಲಿದ್ಲು ಅಥವಾ ಇಲ್ಲ ಬಾಣ್ಲೆಗಳಲ್ಲಿ ಇದ್ಲೆಗಳನ್ನ ಇಟ್ಕೋಬೇಕು. ಆಮೇಲೆ ಇನ್ನೊಂದೇನು ಅಂದ್ರೆ ಹೇಳಿದೆ ಚಂದ್ರಿಕೆಗಳನ್ನ 48-72 ಗಂಟೆ ಬೇಕು ಅಂತ. ಸೊ ಇವ್ರು ಈ ಚಂದ್ರಿಕೆಗಳನ್ನ ಜೋಡಿಸ್ಬೇಕಾದ್ರೂ ಕೂಡ ಜಾಗ ಬಿಟ್ಟು ಚಂದ್ರಿಕೆಗಳನ್ನ ಜೋಡಿಸ್ಬೇಕು. ಒಂದ್ ಚಂದ್ರಿಕೆಯಿಂದ ಇನ್ನೊಂದು ಚಂದ್ರಿಕೆಗೆ ಸ್ಥಳಾವಕಾಶ ಕೊಡ್ಬೇಕು. ಒಂದ್ 1/2 ಅಡಿ ಕಡ್ಡಿನಾದ್ರೂ ಇಡ್ಬೋದು ಅಥವಾ ಹಗ್ಗಗಳಾದ್ರೂ ಕಟ್ಬೋದು, ಆತರ ಇಟ್ಬಿಟ್ಟು ಬೇಕು. ಒಂದ್ 1/2 ಅಡಿ ಕಡ್ಡಿನಾದ್ರೂ ಇಡ್ಬೋದು ಅಥವಾ ಹಗ್ಗಗಳಾದ್ರೂ ಕಟ್ಬೋದು, ಆತರ ಇಟ್ಬಿಟ್ಟು ಸ್ಥಳಾವಕಾಶ ಕೊಟ್ಬಿಟ್ಟು ಜೋಡಿಸ್ಬೇಕು. ಮತ್ತೇನು ಅಂತಂದ್ರೆ ಎಲ್ಲಿ ಚಂದ್ರಿಕೆ ಶೇಖರಣೆ ಮಾಡಿರ್ತೀವಿಲ್ಲ ಆ ಕೊಠಡಿನಲ್ಲಿ ಗಾಳಿ ಸಂಚಾರ ಸರಾಗವಾಗಿರ್ಬೇಕು. ಈ ರೀತಿ ಮಾಡಿಕೊಂಡ್ರೆ ಅವರು ಉತ್ತಮವಾದಂತಹ ಗೂಡುಗಳನ್ನು ಪಡೆಯೋದಕ್ಕೆ. ಮತ್ತೆ ಏನು ಅಂತಂದ್ರೆ ನಾನಾಗ್ಲೇ ಹೇಳಿದ್ನಲ್ಲ, ಚಂದ್ರಿಕೆಯನ್ನ ಇಡ್ಲಿಕ್ಕೋಸ್ಕರ ಈಗ ಇಲಾಖೆಯಲ್ಲಿ ಏನು ಅಂತಂದ್ರೆ ಸೆಪರೇಟ್ ಅಂದ್ರೆ ರೈತರು ಈಗ ಹುಳು ಸಾಕಾಣಿಕೆ ಮನೆ ಕಟ್ಕೊಳ್ಳಿಕ್ಕಂತಾನೆ ಸಬ್ಸಿಡಿಗೆ ಅವಕಾಶ ಇದೆ, ಮತ್ತೆ ಈಗ ದೊಡ್ಡ ದೊಡ್ಡ ಹುಳು ಸಾಕಾಣಿಕೆ ಮನೆ ಕಟ್ಟಲಿಕ್ಕೂ ಕೂಡ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಇದೇ ರೀತಿ ನಾನಾಗ್ಲೇ ಹೇಳಿದ್ನಲ್ಲ, ಗಾಳಿ ಸಂಚಾರ ಸರಾಗವಾಗಿ ಹೋಗ್ಬೇಕು ಮತ್ತೆ ಅವ್ರ ಬೆಳೆದ ಗೂಡು ಗುಣಮಟ್ಟ ಚೆನ್ನಾಗಾಗಬೇಕು ಅಂತಾನೆ ಡಿಪಾರ್ಟ್ಮೆಂಟ್ ಮೌಂಟಿಂಗ್ ಹಾಲ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೂ ಕೂಡ ರೈತರಿಗೆ ಫೆಸಿಲಿಟಿ ಕೊಡ್ತಾರೆ. ಮನೆಗಳು ಹೌದು ಹೌದು, ಅದಕ್ಕೆ ಏನ್ ಹಣ್ಣು ಹುಳು ಮನೆ ಅಂತ ನಾವು ಕರಿಬಹುದು. ಇದಕ್ಕೂ ಕೂಡ ಇಲಾಖೆ ರೈತ ಬಾಂಧವರಿಗೆ, ಆದ್ರೆ ಮಳೆಗಾಲದಲ್ಲಿ ಸ್ವಲ್ಪ ನಿಧಾನ ಕಟ್ತಾವಲ್ಲ ಗೂಡುಗಳನ್ನ, ಅದಕ್ಕೆ ಏನಂತ ಹೇಳಿದ್ರೆ ಹೀಟರ್ಸ್ ನ ಯೂಸ್ ಮಾಡಿ ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ತೇವಾಂಶ ಕಡಿಮೆ ಆಗೋದು ಮತ್ತೆ ಚುರುಕಾಗಿ ಕಟ್ತವೆ ಅಂತ. ಸ್ವಲ್ಪ ಕಾಯ್ಲೇಬೇಕಾಗತ್ತೆ ನಾವು. ಹೌದು, ಕಾಯ್ಬೇಕಾಗುತ್ತೆ, ಬೇಗ ಅವಸರವಾಗಿ ಬಿಡಿಸಿಕೊಂಡು ಹೋಗೋಕು ಆಗೋದಿಲ್ಲ. ಹೌದು, ಅಂದ್ರೆ ಗೂಡು ಅದಕ್ಕೆ ಎಲ್ಲಿ ಹಣ್ಣು ಹುಳುಗಳನ್ನ ನಾವು ಚಂದ್ರಿಕೆಗಳಲ್ಲಿ ಬಿಟ್ಟಿರ್ತೀವೋ ಆ ಮನೆಯಲ್ಲಿ 25 degrees ಸೆಲ್ಸಿಯಸ್ ಉಷ್ಣಾಂಶ ಇರಲೇಬೇಕು. ಅದಕ್ಕೆ ತೇವಾಂಶ ನಾನು 60-65% ಅಂತ ಹೇಳ್ತೇನೆ. ಗಾಳಿ ಸರಾಗವಾಗಿ ಆಡಬೇಕು, ಕಿಟಕಿ ಬಾಗಿಲನ್ನ ತೆರೆದಿರಿ ಅಂತ ಹೇಳ್ತೀವಿ. ಹೀಟರ್ನ ಇಡಬೇಕಾಗುತ್ತೆ, ಹೀಟರ್ ಇಟ್ಟಾಗ ತೇವಾಂಶನ ಅದು ಹೇಳ್ಕೊಡುತ್ತೆ. ಒಳ್ಳೆಯದು ರೇಣುಕಾದೇವಿ ಅವರೇ, ಇದುವರೆಗೂ ತಾವು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಳೆಗಾಲದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆಯನ್ನು ಮಾಡುವಾಗ ಯಾವ್ಯಾವ ಅಂಶಗಳ ಕಡೆಗೆ ನಾವು ಗಮನವನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿಶದವಾಗಿ ತಿಳಿಸ್ಕೊಟ್ರಿ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಪೇಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,300 ರೂಪಾಯಿಯಿಂದ 15,500 ರೂಪಾಯಿ, ಅರೇಬಿಕಾ ಚೆರಿ 7,900 ರೂಪಾಯಿಯಿಂದ 8,200 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 10,450 ರೂಪಾಯಿಯಿಂದ 10,800 ರೂಪಾಯಿ, ರೋಬಸ್ಟಾ ಚೆರಿ 5,900 ರೂಪಾಯಿಯಿಂದ 6,200 ರೂಪಾಯಿ. ಪೇಟೆ ಧಾರಣೆ ಕೇಳಿದಿರಿ ರೈತ ಬಾಂಧವರೇ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ರಾಜ್ಯಾದ್ಯಂತ ಉಚಿತ ಪ್ರಯಾಣ. ಜೂನ್ 11 ಭಾನುವಾರ ಮಧ್ಯಾಹ್ನ 1 ಚಾಲನೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ವಾಯುವ್ಯ ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನಗರ ಸಾಮಾನ್ಯ ಹಾಗೂ ವೇಗದೂತ ಬಸ್ಸುಗಳಲ್ಲಿ ರಾಜ್ಯಾದ್ಯಂತ ಉಚಿತ ಪ್ರಯಾಣದ ಸೌಲಭ್ಯ. ಮಹಿಳಾ ಸಬಲೀಕರಣದತ್ತ ನಮ್ಮ ಪಯಣ. ಶಕ್ತಿ ಯೋಜನೆ, ಶಕ್ತಿ ಯೋಜನೆ, ಶಕ್ತಿ ಯೋಜನೆ, ಶಕ್ತಿ ಯೋಜನೆ. ನಿಧನ ಸುದ್ದಿ. ಮೂಲತ ಗೋಣಿಕೊಪ್ಪ ಹಾತೂರು ಕರಾಳನ ಮಡಿಕೇರಿ ಮೈತ್ರಿ ಪೊಲೀಸ್ ಸಮುದಾಯ ಭವನತ್ರ ಪಕ್ಕ ವಾಸಯಿಂಜ ಕಳಪಂಡ ಮುದ್ದಪ್ಪ ಮಿಟ್ಟುವೈಂಗ ಇಂದು ಪೊಲಾಕ ಪತ್ತೆಕಾಲ್ ಗಂಟೆಗೆ ಮರಣಪಟ್ಟಿತು. ಎಂಬ ದಂಡು ಬೈತ್ರ ಕಳಪಂಡ ಮುದ್ದಪ್ಪ ಮಿಟ್ಟುವೈಂಡ ಆಕಿರಿ ಕಾರ್ಯ ನಾಳೆ ಮಜ್ಜನ 1:00 ಇಂದು ಪೊಲಾಕ ಪತ್ತೆಕಾಲ್ ಗಂಟೆಗೆ ಮರಣಪಟ್ಟಿತು. ಎಂಬ ದಂಡು ಬೈತ್ರ ಕಳಪಂಡ ಮುದ್ದಪ್ಪ ಮಿಟ್ಟುವೈಂಡ ಆಕಿರಿ ಕಾರ್ಯ ನಾಳೆ ಮಜ್ಜನ 1:30 ಹಾತೂರು ಕಳಪಂಡ ಒಕ್ಕತೂಟಂಗಳತ್ತು ನಡಪಂದು ಒಕ್ಕಕರ ಅರಿಚಿಟ್ಟಿತು. ಇದೇ ದಿನಾಂಕ 9 ನಿಧನರಾದ ಕುಂದಚೇರಿ ಗ್ರಾಮದ ಕೆದಂಬಾಡಿ ಆರ್ ರಾಜು 82 ಪ್ರಾಯ. ಅವರ ಅಂತ್ಯಕ್ರಿಯೆಯನ್ನು ನಾಳೆ ಮಧ್ಯಾಹ್ನ 1 ಕೆದಂಬಾಡಿ ಐನ್ ಮನೆಯಲ್ಲಿ ನಡೆಸಲಾಗುವುದೆಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ಸುದ್ದಿ ಚೊಂಪೆ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕರ್ನಾಟಕ ಸರ್ಕಾರ ರಾಜ್ಯದ ಶಾಲೆ ಕಾಲೇಜಿನ ವಿದ್ಯಾರ್ಥಿನಿಗ ಸೇರಿದಂಗೆ ಎಲ್ಲಾ ಹೆಣ್ಣು ಜನಕ್ಕೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನಗರ ಸಾರಿಗೆ, ಸಾಮಾನ್ಯ ಸಾರಿಗೆ ಮತ್ತು ವೇಗದೂತ ಬಸ್ಗಳಲ್ಲಿ ಕರ್ನಾಟಕ ರಾಜ್ಯದೊಳಗೆ ಫ್ರೀ ಆಗಿ ಪ್ರಯಾಣ ಮಾಡಿಕೆ ಶಕ್ತಿ ಯೋಜನೆ ನಡಿಲಿ ಸೌಲಭ್ಯ ಮಾಡಿದ್ದು ಈ ಯೋಜನೆನ ನಾಳೆ ಮುಖ್ಯಮಂತ್ರಿಗ ಬೆಂಗಳೂರಲ್ಲಿ ಲೋಕಾರ್ಪಣೆ ಮಾಡಿವೆ. ಅದರ ಬಗ್ಗೆಯಲ್ಲಿ ನಾಳೆ ಮಧ್ಯಾಹ್ನ 12:30 ಕೊಡಗು ಜಿಲ್ಲೆನ ಮಡಿಕೇರಿ, ವಿರಾಜಪೇಟೆ ಬಸ್ ನಿಲ್ದಾಣಗಳಲ್ಲಿ ಈ ಯೋಜನೆಗೆ ಚಾಲನೆ ಸಿಕ್ಕಿದ್ದು ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಈ ಕಾರ್ಯಕ್ರಮನ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡಿಕ್ಕಿದ್ದು ಜನಪ್ರತಿನಿಧಿಗ, ಸರ್ಕಾರಿ ಅಧಿಕಾರಿಗ, ಸಂಸದರು, ಸಚಿವರು ಭಾಗವಹಿಸುವಂತ ವಿಭಾಗೀಯ ನಿಯಂತ್ರಣಾಧಿಕಾರಿನವು ತಿಳಿಸಿದಳು. ನೀರಾವರಿ, ಗಣಿಗಾರಿಕೆ, ವಿಜ್ಞಾನ ತಂತ್ರಜ್ಞಾನ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುವ ಎನ್ಎಸ್ ಬೋಸರಾಜನವು ನೇಮಕ ಆಗಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸೇರಿದಂಗೆ ಬೇರೆ ಬೇರೆ ಇಲಾಖೆಗಳ ಕೂಡುಕೂಟಲ್ಲಿ ನಾಳೆದು 12 ಹೊತ್ತಾರೆ 10:30 ಮಡಿಕೇರಿನ ಸರ್ಕಾರಿ ಪ್ರೌಢಶಾಲೆನ ಸಭಾಬಾಡಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ನಡೆಯಕ್ಕಿದ್ದು ಹಿರಿಯ ವಕೀಲ ಕೆಆರ್ ವಿದ್ಯಾಧರ ಗೌಡನವು ಬಾಲ್ಯಾವಸ್ಥೆಯ ಹಾಗೂ ಕಿಶೋರಾವಸ್ಥೆಯ ಕಾರ್ಮಿಕ ಕಾಯಿದೆ ಈ ವಿಷಯದ ಬಗ್ಗೆಯಲ್ಲಿ ಉಪನ್ಯಾಸ ಮಾಡಿವೆ. ಇದೇ ತಿಂಗಳ 14 ಹೊತ್ತಾರೆ 10:30 ಮಧ್ಯಾಹ್ನ 1 ಮುಟ್ಟ 7 ಹೊಸಕೋಟೆ ಗ್ರಾಮ ಪಂಚಾಯಿತಿಲಿ 7 ಹೊಸಕೋಟೆ ಗ್ರಾಮದ ರೈತರಿಗೆ ಪೌತಿ ಖಾತೆ ಆಂದೋಲನ ಏರ್ಪಾಡಾಗಿದ್ದು ಕುಶಾಲನಗರ ತಾಲೂಕು ತಹಶೀಲ್ದಾರರವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಪೌತಿ ಖಾತೆ ಆಂದೋಲನದಲ್ಲಿ ಅಗತ್ಯ ದಾಖಲೆಗಳಾದ ಆರ್ಟಿಸಿ, ವಂಶವೃಕ್ಷ, ಡೆತ್ ಸರ್ಟಿಫಿಕೇಟ್ ಸೇರಿದಂಗೆ ಮೂಲ ದೃಢೀಕೃತ ದಾಖಲೆಗಳನ್ನ ತಕೊಂಡು ಬಂದು ರೈತರು ಇದರ ಪ್ರಯೋಜನ ಪಡ್ಕೊಳಕಂತ ಉಪ ತಹಶೀಲ್ದಾರ ಶಿವಪ್ಪನವು ತಿಳಿಸಿದಳು. ಆರ್ಟಿಸಿ, ವಂಶವೃಕ್ಷ, ಡೆತ್ ಸರ್ಟಿಫಿಕೇಟ್ ಸೇರಿದಂಗೆ ಮೂಲ ದೃಢೀಕೃತ ದಾಖಲೆಗಳನ್ನ ತಕೊಂಡು ಬಂದು ರೈತರು ಇದರ ಪ್ರಯೋಜನ ಪಡ್ಕೊಳಕಂತ ಉಪ ತಹಶೀಲ್ದಾರ ಶಿವಪ್ಪನವು ತಿಳಿಸಿದಳು. ನಾಳ್ದು 12 19 ಮುಟ್ಟ SSLC ಸಪ್ಲಿಮೆಂಟರಿ ರೈತರು ಇದರ ಪ್ರಯೋಜನ ಪಡ್ಕೊಳಕಂತ ಉಪ ತಹಶೀಲ್ದಾರ ಶಿವಪ್ಪನವು ತಿಳಿಸಿದಳು. ನಾಳ್ದು 12 19 ಮುಟ್ಟ SSLC ಸಪ್ಲಿಮೆಂಟರಿ ಪರೀಕ್ಷೆಗ ನಡೆಯಕ್ಕಿದ್ದು ಯಾವುದೇ ತೊಂದರೆ ತಾಪತ್ರಿಗ ಇಲ್ಲದಂಗೆ ಪರೀಕ್ಷೆ ನಡೆಸಿಕಾಗಿ ಮಡಿಕೇರಿ ಪದವಿ ಪೂರ್ವ ಕಾಲೇಜು, ಸಂತ ಮೈಕಲರ ಪ್ರೌಢಶಾಲೆ, ಸೋಮವಾರಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ಮತ್ತು ವಿರಾಜಪೇಟೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಈ ಪರೀಕ್ಷಾ ಕೇಂದ್ರಗಳ ಸುತ್ತದ 200 ಜಾಗೆನ ನಿರ್ಬಂಧಿತ ಸ್ಥಳ ಅಂತ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ಬಿಸಿ ಸತೀಶ್ ನಾವು ಆದೇಶ ಮಾಡಿಯೋಳು. ಹಂಗೆ ಪರೀಕ್ಷೆ ನಡೆಯುವ ದಿನಗಳಲ್ಲಿ ಪರೀಕ್ಷಾ ಕೇಂದ್ರದ ಸುತ್ತಮುತ್ತದ ಕಂಪ್ಯೂಟರ್ ಮತ್ತು ಜೆರಾಕ್ಸ್ ಅಂಗಡಿಗ ಸಹ ಕಾರ್ಯನಿಸಿಕೆ ಬೊತ್ತು ಅಂತ ಜಿಲ್ಲಾಧಿಕಾರಿಗ ತಿಳಿಸಿಳು. 2022 December 24 ವಿರಾಜಪೇಟೆಯಲ್ಲಿ ಒಕ್ಕೂಟ ತೇಳುವ ದೊಡ್ಡ ಸಮಾವೇಶ ಮಾಡಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಫ್ಯಾಮಿಲಿ ಗ್ಯಾದರಿಂಗ್ ತೇಳುವ ರೆಕಾರ್ಡ್ ಮಾಡಿದಕ್ಕಾಗಿ ಗುಮ್ಮಟ್ಟಿರ ಕಿಶು ಉತ್ತಪ್ಪ ಮತ್ತು ತಂಡದವಕ್ಕೆ ಕೊಡವ ಕ್ಲಾನ್ನ ಅಫಿಷಿಯಲ್ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಸಿಕ್ಕಿತು. ಕೊಡವ ಕ್ಲಾನ್ಲಿ ಒಟ್ಟಾರೆ 2889 ಕೊಡವ ಕುಟುಂಬದ ವಂಶವೃಕ್ಷಗಳ ದಾಖಲೆ ಉಂಟು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು KHPT ಸಂಸ್ಥೆ ಇವರ ಕೂಡುಕೂಟಲಿ ಶುರು ಆಗಿರುವ ಗ್ರಾಮ ಪಂಚಾಯಿತಿ ಆರೋಗ್ಯ ಅಮೃತ ಅಭಿಯಾನ ಇದೇ ತಿಂಗಳ 22 ಮುಟ್ಟ ನಡೆದಿದೆ. ಗ್ರಾಮೀಣ ಜನರ ಆರೋಗ್ಯ ಕಾಪಾಡುವ ಮತ್ತು ಸುಲಭಲಿ ಆರೋಗ್ಯ ಸೇವೆ ಕೊಡುವ ಉದ್ದೇಶದಲ್ಲಿ ಇರುವ ಈ ಯೋಜನೆ ಗ್ರಾಮಗಳಲ್ಲಿ ಆರೋಗ್ಯ ಶಿಬಿರ ಏರ್ಪಾಡು ಮಾಡುತ್ತಿದ್ದು ಇಲ್ಲಿ ಮುಟ್ಟ ಜಿಲ್ಲೆಯಲ್ಲಿ 57 ಗ್ರಾಮ ಪಂಚಾಯಿತಿಗಳಲ್ಲಿ ಶಿಬಿರ ನಡೆಸಿಕ್ಕಿದ್ದು ಸುಮಾರು 5495 ಜನ ಇದರ ಪ್ರಯೋಜನ ಪಡ್ಕೊಂಡಳು ಅಂತ ಗೊತ್ತಾಗ್ಬಿಟ್ಟು. ಇದರ ಬಗ್ಗೆಯಲ್ಲಿ ಆಶಾ ಕಾರ್ಯಕರ್ತೆಯವಕ್ಕೆ ತರಬೇತಿ ಕೊಟ್ಟಿದ್ದು ಪ್ರತಿ ಗ್ರಾಮ ಪಂಚಾಯಿತಿಗೆ ಆರೋಗ್ಯ ನಿರ್ವಹಣಾ ಕಿಟ್ ಸಹ ಕೊಟ್ಟಳು ಅಂತ ಗೊತ್ತಾಗ್ಬಿಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಭಾರತಿ ರೇಡಿಯೋ ಹೌಸ್ನಲ್ಲಿ LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು. ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.